ಸಾಧ್ಯವಾಯಿತು. ಆಕಾಶವಾಣಿ ಮಂಗಳೂರು, ಸಮಯ 6:50 ಕಿಸಾನ್ ವಾಣಿ ಕಾರ್ಯಕ್ರಮ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಡಿಕೆ ಕೊಳೆ ರೋಗದ ಸಮಗ್ರ ನಿರ್ವಹಣೆಯ ಕುರಿತು ಅಡ್ಯನಡ್ಕದ ಶಂಕರ್ ಸಾರಡ್ಕ ಅವರೊಂದಿಗೆ ಸಂದರ್ಶನ, ಬಳಿಕ ಆರೋಗ್ಯ ಮಾಹಿತಿ, ಮಾರುಕಟ್ಟೆ ಧಾರಣೆ, ಭಕ್ತಿಗೀತೆಗಳು ಇವನ್ನೆಲ್ಲ ಕೇಳುವಿರಿ. ಫಸ್ಟ್ ನ್ಯೂರೋ ಆಸ್ಪತ್ರೆಯು ಸ್ಟ್ರೋಕ್ ನಿರ್ವಹಣೆ ಮತ್ತು ಚಿಕಿತ್ಸೆ, ನ್ಯೂರೋ ಇನ್ಫೆಕ್ಷನ್, ಮಕ್ಕಳ ನರರೋಗ ವಿಭಾಗ, ನರ ಶಸ್ತ್ರಚಿಕಿತ್ಸೆ, ತಲೆನೋವು, ವರ್ಟಿಗೋ ಚಿಕಿತ್ಸೆ, ಬೆನ್ನುಮೂಳೆ ಚಿಕಿತ್ಸೆ, ಪಾರ್ಕಿನ್ಸನ್ಸ್ ಮತ್ತು ಮೂಮೆಂಟ್ ಡಿಸಾರ್ಡರ್, ಮೆಮೊರಿ ಕ್ಲಿನಿಕ್, ನ್ಯೂರೋ ಸೈಕಿಯಾಟ್ರಿಕ್, ನ್ಯೂರೋ ಇಂಟರ್ವೆನ್ಷನ್, ನ್ಯೂರೋ ರಿಹ್ಯಾಬ್, ನ್ಯೂರೋ ಫಿಸಿಯೋಥೆರಪಿ ಮತ್ತು ನ್ಯೂರೋ ಕ್ರಿಟಿಕಲ್ ಕೇರ್ ವಿಭಾಗವನ್ನು ಹೊಂದಿರುವ ಆಸ್ಪತ್ರೆ. 24/7 ನಿರಂತರ ಸೇವೆಗಾಗಿ ಫಸ್ಟ್ ನ್ಯೂರೋ ಬ್ರೈನ್ ಅಂಡ್ ಸ್ಪೈನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಪಡೀಲ್, ಮಂಗಳೂರು. 08242766633, ಮೊಬೈಲ್ 9343442488. ರಾಧ ನೋಡು, ಮಳೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಕೊಳೆ ತಂದೆ. ಡೆಂಗು ಮತ್ತು ಚಿಕನ್ ಗುಣಿಯಿಂದ ತಪ್ಪಿಸ್ಕೊಳ್ಳಕ್ಕೆ ಉಪಾಯ ಅದನ್ನೇ ಮಾಡ್ತಾರೆ. ಇದನ್ನ ನನ್ಗೆ ಯಾರು ಹೇಳೇ ಇಲ್ಲ. ನಾನ್ ಹೇಳ್ತೀನಿ, ನೀರಿನಿಂದ ತುಂಬಿದ ಟ್ಯಾಂಕು ಇಲ್ಲ ಪಾತ್ರೆಗಳನ್ನ ಚೆನ್ನಾಗಿ ಮುಚ್ಚಿಡಿ. ಪ್ರತಿ ವಾರ ಕೂಲರ್ ಖಾಲಿ ಮಾಡಿ ಒಣಗಿಸಿ ತುಂಬಿಡಿ. ಮನೆ ಮತ್ತು ಅಕ್ಕಪಕ್ಕ ಒಡೆದ ಪಾತ್ರೆ, ಡಬ್ಬ, ಟೈರ್ ಇತ್ಯಾದಿಗಳಲ್ಲಿ ನೀರು ತುಂಬದಂತೆ ನೋಡ್ಕೊಳ್ಳಿ. ಸೊಳ್ಳೆ ಕಚ್ಚದೆ ಆಗಿರಲು ಕಾಯಿಲ್ ಕ್ರೀಮ್ ಮೆಷಿನ್ ಇತ್ಯಾದಿಗಳನ್ನ ಬಳಸಿ. ಡೆಂಗುವಿನ ಸೊಳ್ಳೆ ಬೆಳಗಿನ ಹೊತ್ತು ಕಚ್ಚುತ್ತವೆ, ಹಾಗಾಗಿ ಇಡೀ ಶರೀರವನ್ನು ಮುಚ್ಚುವ ಬಟ್ಟೆ ಧರಿಸಿ. ಜ್ವರ ಬಂದರೆ ಡಾಕ್ಟರ್ ಸಲಹೆ ಪಡೆಯಿರಿ. ತಿಳಿತಾ? ತಿಳಿತು. ಮತ್ತೀಗ ಬೇರೆಯವರಿಗೂ ಸಹ ಹೇಳ್ತೀನಿ. ಇಂತ ಸುಲಭವಾದ ಉಪಾಯ ನಿಮ್ಮದಾಗಿಸಿಕೊಳ್ಳಿ. ಡೆಂಗು ಚಿಕನ್ ಗುಣವನ್ನ ದೂರ ಓಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಉದ್ಯೋಗವಾಣಿ. ನನ್ನ ಹೆಸರು ನಿತೇಶ್ ಅಂತ. ನಾನು SLC ಪಾಸ್ ಆದ ನಂತರ 2016 GTTC ದಾಂಡೇಲಿಯಲ್ಲಿ ಡಿಪ್ಲೊಮಾ ಕೋರ್ಸ್ ಪಡೆದಿದ್ದೇನೆ. ಈಗ KSB ಪಂಪ್ ಪುಣೆಯಲ್ಲಿ ವರ್ಷಕ್ಕೆ 400,000 ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಹಿಂದೆ GTTC ಸೇರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಅಡಿಕೆ ಕೊಳೆ ರೋಗದ ಸಮಗ್ರ ನಿರ್ವಹಣೆಯ ಕುರಿತು ಅಡ್ಯನಡ್ಕದ ಶಂಕರ್ ಸಾರಡ್ಕ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಶಂಕರ್ ಸಾರಡ್ಕ ಅವರೇ ನಮಸ್ಕಾರ. ನಮಸ್ತೆ. ಅಡಿಕೆ ಬೆಳೆಗಾರರು ಎದುರಿಸುವಂತಹ ಸವಾಲುಗಳಲ್ಲಿ ಕೊಳೆ ರೋಗದ ಒಂದು ಸಮರ್ಥ ನಿರ್ವಹಣೆ ಮಾಡುವಂತಹದ್ದು ಕೂಡ ಪ್ರಮುಖವಾದಂತಹ ಒಂದು ವಿಷಯ. ಅದರಲ್ಲೂ ವಿಶೇಷವಾಗಿ ಮಳೆಗಾಲದಲ್ಲಿ ಹೆಚ್ಚು ಬಾಧಿಸುವಂತಹದ್ದು ಈ ಕೊಳೆ ರೋಗ ಎನ್ನುವಂತಹದ್ದು. ಇದರ ಒಂದು ಮಹತ್ವ ಏನು, ಯಾವ ರೀತಿ ಸಮಗ್ರವಾಗಿ ಇದರ ಒಂದು ನಿರ್ವಹಣೆ ಮಾಡಬೇಕು, ಏನೇನು ವಿಷಯವನ್ನು ನಮ್ಮ ರೈತರು ಗಮನಿಸಬೇಕಾಗ್ತದೆ, ಈ ವಿಚಾರವಾಗಿ ನಾವು ಇವತ್ತು ಮಾತನಾಡುವ. ಹೇಳಿ, ಈ ಕೊಳೆ ರೋಗದ ಒಂದು ವಿಶೇಷತೆ ಏನು, ಅದರ ಒಂದು ಮಹತ್ವ ಏನು ಅಡಿಕೆ ಕೃಷಿಯಲ್ಲಿ? ಈ ಕೊಳೆ ರೋಗ ಅಂದರೆ ಅತಿ ಹೆಚ್ಚು ಮಳೆ ಬಂದಾಗ, ಅಂದರೆ ತಂಪು ಜಾಸ್ತಿ ಆದಾಗ ಬರುವಂಥದ್ದು ಒಂದು ಶಿಲೀಂಧ್ರ ರೋಗ, ಫ್ಲೈಟ್ ಆಫ್ ಥರ ಎನ್ನುವಂಥ ಒಂದು ಇದರಿಂದ ಬರುವಂಥದ್ದು. ಇದಕ್ಕೆ ಈಗ ಔಷಧಿ ಎನ್ನುವಂಥದ್ದು ಬಹಳ ಹಿಂದಿನಿಂದಲೇ ಬಂದದ್ದು. ಈಗ ಹೊಸದಾಗಿ ಯಾವುದು ಕೂಡ ಹೆಚ್ಚು ಪರಿಣಾಮಕಾರಿ ಬೋರ್ಡೋ ಮಿಕ್ಸರ್ ಎನ್ನುವಂಥ ಮಾತನ್ನು ನಾವು ಹೇಳ್ತೇವೆ. ಬೋರ್ಡೋ ಮಿಕ್ಸರನ್ನು ಪ್ರಿಪೇರ್ ಮಾಡುವಂಥದ್ದು ಇವತ್ತಿನ ಒಂದು ದಿವಸದಲ್ಲಿ ಬಹಳ ಒಂದು ಗೊಂದಲಕ್ಕೆ ಮಾಡಿದೆ. ಅಂದರೆ ಬೋರ್ಡೋ ಮಿಕ್ಸರ್ ಅಂತಂದರೆ ಕಾಪರ್ ಸಲ್ಫೇಟ್ ಮತ್ತು ಕ್ಯಾಲ್ಸಿಯಂ ಆಕ್ಸೈಡ್ ಇದರ ಮಿಕ್ಸರು. ಈಗ ಬೋರ್ಡ್ ತಯಾರಿದ ಬಗ್ಗೆ ಸ್ವಲ್ಪ ಆಮೇಲೆ ಬರುವ, ಅದಕ್ಕಿಂತ ಮುಖ್ಯವಾಗಿ ಈ ರೋಗಾಣು ಎಲ್ಲಿರ್ತದೆ, ವರ್ಷ ಪೂರ್ತಿ ಅದು ಎಲ್ಲಿರ್ತದೆ, ಮತ್ತೆ ಅದು ಹೇಗೆ ಮಳೆಗಾಲದಲ್ಲಿ ಪ್ರಾರಂಭ ಆಗ್ತದೆ ಅಂತ. ಈ ರೋಗಾಣು ಎನ್ನುವಂಥದ್ದು ಒಂದನೇದು ಎರಡು ರೀತಿಯಲ್ಲಿ, ಸೆಕೆಂಡರಿ ಅಟ್ಯಾಕ್, ಫಸ್ಟ್ ಅಟ್ಯಾಕ್ ಎನ್ನುವಂಥದ್ದು ಒಂದು ಇರ್ತದೆ. ಒಂದನೇದಾಗಿ ಈ ನೆಲದಲ್ಲಿ, ಅಂದ್ರೆ ಹತ್ತಿರದ ತೋಟದವನಿಗೆ ಬಂದ್ರೆ ಅಥವಾ ನೆಲದಲ್ಲಿ ಅದು ಇರ್ತದೆ, ಯಾವುದೇ ಫ್ಲೈಟ್ ಆಫ್ ತರ ಎನ್ನುವಂಥದ್ದು ಇರ್ತದೆ, ಶಿಲೀಂಧ್ರ ಇರ್ತದೆ. ಅದಕ್ಕೆ ಬೆಳಿಲಿಕ್ಕೆ ಅಂದ್ರೆ ತೇವಾಂಶ ಜಾಸ್ತಿ ಬೇಕು, ಒಟ್ಟಿಗೆ ಬಿಸಿ ಕೂಡ ಬೇಕು. ಈ ಮಳೆ ಬಿಸಿಲು ಜಾಸ್ತಿ ಬಂದಾಗ ಅದು ಹೆಚ್ಚು ಉಲ್ಬಣ ಆಗ್ತದೆ. ಅದು ನೆಲದಿಂದಲೂ ಬರಬಹುದು ಅಥವಾ ನಮಗೆ ಗಾಳಿಯಿಂದಲೂ ಬರಬಹುದು. ಹಾಗೆ ಅಟ್ಯಾಕ್ ಆದ ಬರುವಂತದ್ದಾಗಿದೆ, ಬೇಸಿಗೆಯಲ್ಲಿ ಬರೋದಿಲ್ಲ, ಯಾಕೆಂದ್ರೆ ಡ್ರೈ ಆಗಿರ್ತದೆ. ಮಳೆಗಾಲದಲ್ಲಿ ಈ ಬಿಸಿಲು ಮಳೆ ಆಗುವಾಗ ಬರುವಂತದ್ದು ಜಾಸ್ತಿ. ಅಂತ ತಂಪಾದ ಕೂಡಲೇ ಬಂದ ಕೂಡಲೇ ಗೊನೆಗೆ ಅಟ್ಯಾಕ್ ಆಗ್ತದೆ. ಅದು ಗೊನೆಗೆ ಅಟ್ಯಾಕ್ ಆದ ಕೂಡಲೇ ಅದು ನಿಧಾನವಾಗಿ ಕೊಳಿಲಿಕ್ಕೆ, ಅಂದ್ರೆ ನಾವು ಅದನ್ನ ಫ್ರುಟ್ ರಾಟ್ ಅಂತಲೇ ಕರಿತೇವೆ, ಕೊಳಿವಂಥದ್ದು, ಕೊಳ್ತು ಬೀಳುವಂತಹದ್ದು ಶಿಲೀಂಧ್ರ ರೋಗ ಅನ್ನುವಂಥದ್ದು ಕರೆಯುವಂಥದ್ದು ನಾವು. ಅಂದ್ರೆ ಈ ವರ್ಷ ರೋಗ ಬಾಧೆ ಇದ್ದಾಗ ನೆಕ್ಸ್ಟ್ ಮುಂದಿನ ವರ್ಷಕ್ಕೂ ಕೂಡ ಅದುವೇ ಒಂದು ಮುಂದುವರಿಯೋದಕ್ಕೆ ಅವಕಾಶ ಆಗ್ತದೆ. ಖಂಡಿತವಾಗಿ ಅಂದ್ರೆ ಈಗ ಉದಾಹರಣೆಗೆ ಗೊನೆಯನ್ನು ಅರ್ಧ ತೆಗೆದ್ರೆ ಸ್ವಲ್ಪ ಗೊನೆಯಲ್ಲಿ ಉಳಿದಿದ್ರೆ ಮತ್ತೆ ಡೈ ಬ್ಯಾಕಿನಿಂದ ಸಿಂಗಾರ ಒಣಗಿ ಅದು ಅದರಲ್ಲೇ ನೇಲ್ತಾ ಇದ್ರೆ ಅದ್ರ ಒಳಗೆ ಇರ್ತದೆ ಇದು. ಯಾವುದು ಒಂದು ರೀತಿಯಲ್ಲಿ ಅದನ್ನ ನಾವು ನಾಶಪಡಿಸಬೇಕು. ಪ್ರಾಕ್ಟಿಕಲ್ ಆಗಿ ಹೇಳಿದ್ರೆ ಅದನ್ನು ತೆಗಿಬೇಕು ಅಂತ ಹೇಳಿದ್ರೆ ಕೃಷಿಕರಿಗೂ ಸಿಟ್ಟು ಬರ್ತದೆ. ಅದು ಪ್ರಾಕ್ಟಿಕಲ್ ಆಗಿ ಸ್ವಲ್ಪ ಕಷ್ಟ ಆದ್ರೂ ಕೂಡ ನಾವು ಏನಾದ್ರೂ ಒಂದು ಉಪಾಯ ಮಾಡಿ ಆ ಉಳಿಕೆಯನ್ನೆಲ್ಲ ಅಲ್ಲಿಂದ ತೆಗಿಬೇಕು. ಅದು ಫಸ್ಟ್ ಅಟ್ಯಾಕ್ ಆಗುವುದೇ ಹತ್ತಿರ ಹತ್ತಿರ ಮತ್ತಿನದು ನೀರಿನಲ್ಲಿ ಬರುವಂತಹ ನೀರಿನಲ್ಲಿ ಅಂದ್ರೆ ಮೇಲಿನ ತೋಟದವರಿಗಿದ್ರೆ ಅಲ್ಲಿ ರೋಗ ಬಂದ್ರೆ ನೀರಿನ ಮೂಲಕವಾಗಿ ಇದರ ಬುಡಕ್ಕೆ ಬಂದಾಗ ಬರ್ತದೆ. ಮತ್ತೊಂದ್ರೆ ಗಾಳಿಯಲ್ಲಿ ಕೂಡ ಬರ್ತದೆ. ಈ ರೋಗವನ್ನು ಆ ರೀತಿಯಲ್ಲಿ ಅಟ್ಯಾಕ್ ಆದ ನಂತರ ನಮಗೆ ಬೋರ್ಡೋಮಿಕ್ಸರೇ ಅದರ ಪರಿಣಾಮಕಾರಿಯಾದಂತಹ ಔಷಧಿ. ಈಗ ನೆಲದಲ್ಲಿಂದ ನಿಂತು ನೋಡಿದಾಗ ಈ ರೋಗವನ್ನು ಗುರುತಿಸುವಂತಹದ್ದು ಹೇಗೆ, ರೋಗ ಬಂದಿದೆ ಪ್ರಾರಂಭ ಆಗಿದೆ ಅಂತ ಹೇಗೆ ಗೊತ್ತಾಗ್ತದೆ? ಪಕ್ಕನೆ ಗೊತ್ತಾಗುದಿಲ್ಲ. ಒಂದು ಅಡಿಕೆ ಬಿದ್ದ ನಂತರವೇ ಗೊತ್ತಾಗುವಂತಹದ್ದು. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಎನ್ನುವಂತ ಅದೇ ನಮ್ಮ ಮಹತ್ವದ ವಿಷಯ. ರೋಗ ಬರುವುದಕ್ಕಿಂತ ಮೊದಲೇ ನಾವು ಅದಕ್ಕೆ ಔಷಧಿ ಸ್ಪ್ರೇ ಮಾಡಬೇಕು. ಸಾಧಾರಣವಾಗಿ ಪ್ರೀ ಮಾನ್ಸೂನ್ ಸ್ಪ್ರೇ ಅಂತ ಹೇಳಿಕೊಂಡು ನಾವು ಜೂನ್ನಲ್ಲಿ, ಮೇ ಕೊನೆಗೆ ಅಥವಾ ಜೂನ್ನಲ್ಲಿ ಇದೇ ಬೋರ್ಡ್ ಆಫ್ ಮಿಕ್ಸ್ಚರ್ ಅನ್ನೇ ಬಿಡ್ತೇವೆ. ಅದು ಬಿಟ್ಟ ನಂತರ ಮಳೆಯನ್ನು ಹೊಂದಿಕೊಂಡು ಸುಮಾರು ಇದರ ವಾಯಿದೆ 40-45 ದಿವಸ ಅಂತ ಹೇಳಿದರೆ 120-130-150 ಸೆಂಟಿಮೀಟರ್ ಮಳೆ ಬಂದರೆ ನಿಮಗೆ 40-45 ದಿವಸದವರೆಗೆ ಹೋಗಬಹುದು. ಅದಕ್ಕಿಂತ ಜಾಸ್ತಿ ಮಳೆ ಬಂದರೆ 30 ದಿವಸದಲ್ಲಿ ಬಿಡಬೇಕಾಗ್ತದೆ. ನೀವು ಗೊನೆಯನ್ನು ನೋಡಿ ರೋಗ ಬಂದಿದೆ ಇಲ್ಲೋ ಅಂತೇಳಿ ಆವಾಗ ಹೇಳಲಿಕ್ಕೆ ಆಗುದಿಲ್ಲ. ಒಂದು ಕಾಯಿ ಬಿದ್ದ ನಂತರ ಒಂದು ಕಾಯಿ ಬೀಳುದು ಅಂತ ಹೇಳಿದ್ರೆ ಆ ಗೊನೆಯಲ್ಲಿರುವಂತಹ ಸಾಧಾರಣ ಅರ್ಧಕ್ಕೆ ರೋಗ ಬಂದು ಆಗಿರ್ತದೆ. ಆದ ಕಾರಣ ನಾವು ಮೊದಲೇ ಅದನ್ನ ನಿಯಮಿತವಾಗಿ ಬಿಡೋದು ಉತ್ತಮ. ಅದಕ್ಕೆ ಪ್ರಾರಂಭಿಕ ಲಕ್ಷಣಗಳು ಹೇಗಿರ್ತವೆ? ಈಗ ಕಾಯಿ ಬಿದ್ದಿರುವುದನ್ನು ಗಮನಿಸುವುದು ಹೇಗೆ? ಆ ಬಿದ್ದ ಕಾಯನ್ನು ನಾವು ತೆಗೆದು ನೋಡಿದ್ರೆ ಅದರಲ್ಲಿ ಆ ರೋಗ ಅಟ್ಯಾಕ್ ಆದ ನಮಗೆ ಕಾಣ್ತದೆ. ಒಂದು ರೀತಿಯಲ್ಲಿ ಬಿಳಿ ಕಪ್ಪು ಬಿಳಿ ಕಪ್ಪು ಮಚ್ಚೆಗಳು ಅದರಲ್ಲಿ ಕಾಣ್ತದೆ. ಅದು ರೋಗವೆಂತ ಹೇಳ್ತದೆ. ಮತ್ತೆ ಕೊಳ್ತಿರ್ತದೆ, ಯಾವುದು ಮೇಲಿನ ಅದರ ತೊಟ್ಟು ಕೊಳ್ತಿರ್ತದೆ. ಆವಾಗ ಅದು ರೋಗ ಅಂತ ನಮಗೆ ಸುಲಭವಾಗಿ ಗುರುತಿಸಲಿಕ್ಕೆ ಆಗ್ತದೆ. ಆಗ ರೋಗ ಬಂದ ನಂತರ ಅದಕ್ಕೆ ಬಹಳಷ್ಟು ಡಾಕ್ಟರ್ ಇಂಜೆಕ್ಷನ್ ಕೊಡುವ ಹಾಗೆ ಈ ಇದು ಕೂಡ ಹೆಚ್ಚು ಪರಿಣಾಮಕಾರಿ ಬೋರ್ಡೆಕ್ಸ್. ಅದಕ್ಕಿಂತ ಹೆಚ್ಚು ಕೂಡ ಈಗ ರೈತರ ದೃಷ್ಟಿಯನ್ನು ನಾನು ಹೇಳ್ತೇನೆ, ಬ್ಲೈಟೆಕ್ಸ್ ಎನ್ನುವಂಥದ್ದು ಮಿಕ್ಸ್ ಮಾಡಿದ್ದೇ ಬರ್ತದೆ. ಆದರೆ ಅದಕ್ಕೆ ವಾಯಿದೆ ಅಂದರೆ ಸೆಲ್ಫ್ ಲೈಫ್ ಕಡಿಮೆ, ಒಂದು 15-20 ದಿವಸದೊಳಗೆ ಪುನಃ ಸ್ಪ್ರೇ ಮಾಡಬೇಕಾಗುತ್ತೆ. ಆ ಬಂದದ್ದಕ್ಕೆ ಅದು ಹೆಚ್ಚು ಪರಿಣಾಮಕಾರಿ. ಅಂದರೆ ನಿಮಗೆ ಬಂದ ರೋಗದ ಅಡಿಕೆ ಹೋದ್ದೆ ಅದು, ಮತ್ತಿನ ಗೊನೆಯನ್ನು ನಾವು ಸೇಫ್ ಆಗಿ ಉಳಿಸಿಕೊಳ್ಬಹುದು ಅಷ್ಟೇ. ಈಗ 1% ಬೋರ್ಡ್ ದ್ರಾವಣದ ತಯಾರಿಯ ಬಗ್ಗೆ ಹೇಳಿದ್ರೆ ಒಂದು ಮಹತ್ವ ಏನು, ಹೇಗೆ ಸರಿಯಾದ ರೀತಿಯಲ್ಲಿ ಇದನ್ನು ತಯಾರಿ ಮಾಡುವಂತಹ? 1 kg ಕಾಪರ್ ಸಲ್ಫೇಟ್ಗೆ 1 kg ನಾವು ಕ್ಯಾಲ್ಸಿಯಂ ಆಕ್ಸೈಡ್ ಅಂದ್ರೆ ಸುಟ್ಟ ಸುಣ್ಣವನ್ನು ಹಾಕುವಂತಹದ್ದು. ಈಗ ಕ್ಯಾಲ್ಸಿಯಂ ಆಕ್ಸೈಡ್ ಎನ್ನುವಂತಹದ್ದು ನಮಗೆ ಅದನ್ನ ಬೇಯಿಸಬೇಕು, ಒಳ್ಳೆ ಬಿಸಿನಲ್ಲಿ ಹಾಕಿ ನಾವು ಬೇಯಿಸಬೇಕು ಅದನ್ನು. ಒಂದು 5-10 ಲೀಟರ್ ನೀರು ಹಾಕಿ ಬೇಯಿಸಬೇಕು. ಆದ್ರೂ ಕೂಡ ಸ್ವಲ್ಪ ಉಳಿಕೆ ಎನ್ನುವಂತಹದ್ದು ಇರ್ತದೆ. ಈಗ ಅದಕ್ಕೆ ಬೇಕಾಗಿ ಸುಲಭ ಉಪಾಯ ಅಂತ ಹೇಳಿದ್ರೆ ಯಾವುದು ಹೈಡ್ರೇಟೆಡ್ ಲೈಮ್, ಅಂದ್ರೆ ಈಗಾಗಲೇ ಬೇಯಿಸಿದಂತಹ ಲೈಮ್ ಅನ್ನು ಕೊಡ್ತಾ ಇದ್ದಾರೆ. ಅದು ಆಗಬಹುದು ಅಥವಾ ಇದು ಆಗಬಹುದು. ಇದಾದ್ರೆ ಯಾವುದು ಕ್ಯಾಲ್ಸಿಯಂ ಆಕ್ಸೈಡ್ ನೀವು ಬೇಯಿಸುವ ಸುಣ್ಣವೇ ಆದ್ರೆ ಒಂದಕ್ಕೆ 1.5 kg ಹಾಕಬೇಕಾಗುತ್ತೆ. ಯಾಕಂದ್ರೆ ಸುಮಾರು 1 kg ನಮಗೆ ವೇಸ್ಟ್ ಆಗಿ ಹೋಗ್ತದೆ. ನಿಜವಾಗಿ ಬೋರ್ಡೋ ಮಿಕ್ಸರ್ ತಯಾರಿಗೆ ನಮಗೆ 1 kg ಅದು pH ವ್ಯಾಲ್ಯೂ ನ್ಯೂಟ್ರಲ್ ಆಗಬೇಕಾದ್ರೆ 1 kg ಕಾಪರ್ ಸಲ್ಫೇಟ್ಗೆ ನಮಗೆ 700-800 g ಸುಣ್ಣ ಬೇಕಾಗುವಂತದ್ದು. ಅದು ಸ್ವಲ್ಪ ಹೆಚ್ಚಿಗೆ ಇರಲಿ, ಯಾಕೆಂದ್ರೆ ಕಾಪರ್ ನಮಗೆ ಉಳಿಯಿತು ಅಂತೇಳಿ ಆದರೆ ಕಾಪರ್ ಇಂಜುರಿ ಬರ್ತದೆ. ಅದಕ್ಕೆ ಬೇಕಾಗಿ pH ವ್ಯಾಲ್ಯೂ 7 ಜಾಸ್ತಿ ಮಾಡಲಿಕ್ಕೆ ಬೇಕಾಗಿ 8 ಮಾಡಲಿಕ್ಕೆ ಬೇಕಾಗಿ 1 kg ನಾವು ಹಾಕ್ತೇವೆ. ಹಾಗೆ ಯಾವುದು ಕಾಪರ್ ಸಲ್ಫೇಟನ್ನು 5-10 ಲೀಟರ್ ನೀರಿನಲ್ಲಿ ಕರಗಿಸಿಟ್ಟುಕೊಳ್ಳೋದು, ಹಾಗೆ ಇದನ್ನ ಸುಣ್ಣವನ್ನು ಕೂಡ ಕರಗಿಸಿಟ್ಟುಕೊಳ್ಳೋದು. ನಾವು ಬೇರೆನಲ್ಲಿ 100 liter, ಇದೀಗ 1 kg 1 kg 100 liter ಹಾಕುವಂತಹದ್ದು, ಅದರಲ್ಲಿ ನಾವು ನೀರು ತುಂಬಿಸಿ ಇದನ್ನ ಸಾಧಾರಣ 10-10 liter ಇದೆರಡು ಬರ್ತದೆ ಅಂತ ಹೇಳಿದ್ರೆ 80 liter ನೀರು ತುಂಬಿಸಿ ಎರಡನ್ನು ಕೂಡ ಸಮಾನವಾಗಿ ನಾವು ಹೊಯ್ತಾ ಹೋಗಬೇಕು. ಆವಾಗ ಒಂದು ಕೋಲ್ನಲ್ಲಿ ಕಲಕುತ್ತಾ ಇರಬೇಕು. ಇದರ ಜೊತೆಗೆ ಸ್ಪ್ರೆಡ್ಡರ್ ಎನ್ನುವಂಥದ್ದು ಹಿಂದಿನಿಂದಲೇ ಬಂದದ್ದು, 100 liter 100 ml ರಾಳವನ್ನು ಹಾಕುವಂಥದ್ದು. ಈಗ ಬಹಳ ಮುಂದುವರಿದಂತಹ ಸ್ಪ್ರೆಡ್ಡರ್ ಕೂಡ ಬಂದಿದೆ. ಅದನ್ನು ಹಾಕಿದ ನಂತರ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಕೂಡ ಅದನ್ನೇ 100 ml ಅನ್ನು ಹೊಯ್ಯುವುದಲ್ಲ, 1-5 liter ನೀರಿಗೆ ರಾಳವನ್ನು ಮಿಕ್ಸ್ ಮಾಡಿ, ನನಗೆ ಉದಾಹರಣೆ ರಾಳ ಅಂತ ಹೇಳ್ತಕೊಳ್ತೇನೆ, ಅದನ್ನು ಮಿಕ್ಸ್ ಮಾಡಿ ಇದನ್ನು ಎರಿಬೇಕು. ಎರಿದ ನಂತರ ಒಂದು ಸಣ್ಣ ಬಕೆಟ್ನಲ್ಲಿ ನಾವು ಚಹಾ ಮಾಡಿದ ಹಾಗೆ ಅದನ್ನು ಮೇಲೆ ಕೆಳಗೆ ಮಾಡ್ತಾ ಹೋಗಬೇಕು. ಅದು ನೊರೆ ನೊರೆಯಾಗಿ ಮೇಲೆ ಬರಬೇಕು. ಅಂದರೆ ಈ ಪಾರ್ಟಿಕಲ್ಸ್, ನಾವು ಬೋರ್ಡೋ ಮಿಕ್ಸರ್ನಲ್ಲಿ ಇರುವಂತಹ ಸುಣ್ಣದ ಪಾರ್ಟಿಕಲ್ ಸಣ್ಣ ಸಣ್ಣದಾಗಿ ವಿಭಜನೆ ಆಗಬೇಕು. ಈ ಅಂಟನ್ನು ಯಾಕೆ ಹಾಕ್ತೇವೆ ಅಂತ ಹೇಳಿದ್ರೆ, ನಾವು ಸೂಕ್ಷ್ಮವಾಗಿ ಅಂಟು ಇಲ್ಲದೆ ಇದ್ರೆ ನಾವು ಒಂದು ಕೆಸವಿನ ಎಲೆಗೆ 1 drop ಈ ಬೋರ್ಡೋ ಮಿಕ್ಸರ್ ಅನ್ನು ಹಾಕಿದ್ರೆ ಅದು ಓಡಿ ಹೋಗ್ತದೆ. ಇದನ್ನು ಹಾಕಿ, ನೀವು ರಾಳ ಹಾಕಿದಂತ ಈ ಅಂಟನ್ನು ಹಾಕಿದ್ರೆ ಅದಕ್ಕೆ ಅಂಟಿಕೊಳ್ತದೆ, ಮತ್ತೆ ಅದು ನಿಧಾನವಾಗಿ ಸ್ಪ್ರೆಡ್ ಆಗ್ತದೆ ಸ್ಪ್ರೆಡ್ಡರ್ ಆಗಿ. ಅದು ಬಹಳಷ್ಟು ಉಪಯೋಗ. ಅಂದ್ರೆ ಗೊನೆಗೆ ಒಂದು ಸೈಡಿಗೆ ಬೀಳ್ತದೆ, ಅದು ಇನ್ನೊಂದು ಸೈಡಿಗೆ ಹೋಗಬೇಕು ಅಂದರೆ ಈ ಗಮ್ಮು ಬಹಳ ಮುಖ್ಯ. ಗಮ್ ಹಾಕಿದ್ರೆ ಒಳ್ಳೆಯದು. ಈಗ ನೀವು 100 liter ಲೆಕ್ಕಾಚಾರ ಹೇಳಿದ್ರಿ, ಒಂದು ಡ್ರಮ್ಮಿನ ಲೆಕ್ಕಾಚಾರ ಆದ್ರೆ ಬಹುಶಃ 2 times 200 liter ಡ್ರಮ್ ಅಂತ ಹೇಳಿದ್ರೆ ಸಾಧಾರಣ ಹಿಂದಿನ ವಾಡಿಕೆಯಲ್ಲಿ ಬಂದದ್ದು 200 liter ಅಂತೇಳಿ ಬಂದದ್ದು. ಈಗ ಏನಾಗ್ತದೆ ಅಂತ ಹೇಳಿ ಆದ್ರೆ 100 ಲೀಟರ್ಗೆ ಒಂದು ಪರ್ಸೆಂಟ್ ಬೋರ್ಡೋ ಮಿಕ್ಸ್ಚರ್ ಅನ್ನುವಂಥದ್ದು. ಅದನ್ನ ನಾವು ಈ ಕ್ವಾಲಿಟಿ ಕೂಡ ನೋಡ್ಬೇಕು. ಅದನ್ನೇ ಯಾವುದು ಈಗ ಬ್ಲೂ ಬೋರ್ಡ್, ಯಾವ್ದು ನಾವು ಕಾಪರ್ ಸಲ್ಫೇಟ್ ನಮಗೆ ಕಾಣಲಿಕ್ಕೆ ಹರಳ ರೂಪದಲ್ಲಿ ನೀಲಿಯಾಗಿ ಕಾಣ್ತದೆ, ಸುಣ್ಣ ಬಿಳಿಯಾಗಿ ಕಾಣ್ತದೆ. ಇದೆರಡರ ಮಿಕ್ಸ್ಚರ್ ನಾವು ಕರಗಿಸಿದಂತಹ ಕಾಪರ್ ಸಲ್ಫೇಟ್ ಅನ್ನ ಟೆಸ್ಟ್ ಮಾಡ್ಲಿಕ್ಕೆ ಒಂದು ಬ್ಲೇಡ್ ಅನ್ನು ಅದರಲ್ಲಿ ಅದ್ದಿದ್ರೆ, ಅಥವಾ ಹರಿತವಾದಂತಹ ಹೊಳಪಿರುವಂತಹ ಕತ್ತಿಯನ್ನು ಅದ್ದಿದ್ರೆ, ಚಾಕುವನ್ನು ಅದ್ದಿದ್ರೆ, ಕತ್ತಿ ಇರ್ಬೋದು ಚಾಕು ಇರ್ಬೋದು, ಅದನ್ನ ಅದೇ ನಮಗೆ ಕಾಪರ್ ಸಲ್ಫೇಟ್ ಹಳದಿ ಬಣ್ಣ ಬರ್ತದೆ. ಅದೇ ಇದನ್ನ ಮಿಕ್ಸ್ ಮಾಡ್ತಾ ಹೋದ ಹಾಗೆ ನಮಗೆ ಅದನ್ನ ಪರೀಕ್ಷೆ ಮಾಡ್ಲಿಕ್ಕೆ ಪುನಃ ಈ ತಿಳಿ ನೀಲಿ ದ್ರಾವಣ ಬರ್ತದೆ. ಅದಕ್ಕೆ ಅದ್ದಿ ತೆಗೆದಾಗ ನಿಮಗೆ ಪುನಃ ಅದು ಹಳದಿ ಕಲರ್ ಬರ್ತದೆ ಅಂತ ಹೇಳಿದ್ರೆ ಕಾಪರ್ನ ಅಂಶ ಇನ್ನು ಅದರಲ್ಲಿ ಕಾಪರ್ನ ಅಂಶ ಮತ್ತು ಅದು ನ್ಯೂಟ್ರಲ್ ಆಗಲಿಲ್ಲ ಅಂತ ಹೇಳಕ್ಕೆ ಇನ್ನೂ ಸ್ವಲ್ಪ ಸುಣ್ಣ ಸೇರಿಸಬೇಕು ಎನ್ನುವಂಥದ್ದು. 1:1 ಅದು ಸಾಧಾರಣ ಸರಿ ಬರ್ತದೆ. ಈ ರೀತಿಯಲ್ಲಿ ನಾನು ರೈತರ ದೃಷ್ಟಿಯಿಂದ ಈಗ ಲಿಟ್ಮಸ್ ಹಾಕೋದು, ಲಿಟ್ಮಸ್ ನಮಗೆಲ್ಲ ಸಿಗ್ತದೆ ಅದಿದಲ್ಲ, ಆದರೆ ಸಾಮಾನ್ಯ ಒಬ್ಬ ಅನಕ್ಷರಸ್ಥನಿಗೆ ಅಥವಾ ಗೊತ್ತಿಲ್ಲ ಅದನ್ನು ಈ ಕತ್ತಿಯನ್ನು ಬ್ಲೇಡನ್ನು ಹಾಕಿ ನಮಗೆ ಸುಲಭದಲ್ಲಿ ಐಡೆಂಟಿಫೈ ಮಾಡ್ಬೋದು. ಇನ್ನೊಂದು ಸುಲಭದ ಪರೀಕ್ಷೆ ಉಂಟು, ದ್ರಾವಣವನ್ನು ಕಲಕಿ ನಂತರ 10 ನಿಮಿಷ ಬಿಡಿ. ಅದನ್ನು ಬಿಟ್ಟ ನಂತರ ಅದರಲ್ಲಿ 2 ಲೇಯರ್ ಕಾಣ್ತದೆ, 1.5 ಇಂಚು ಕೆಳಗೆ ತಿಳಿಯಾದಂತ ಅಂದ್ರೆ ಅದಕ್ಕಿಂತ ಕೆಳಗೆ ನೀಲಿಯಾದಂತಹ ಔಷಧಿ ಕಾಣ್ತದೆ. ಅದಲ್ಲದಿದ್ರೆ 1/2 ಭಾಗಕ್ಕಿಂತ ಹೆಚ್ಚು ಬರೇ ನೀರು, ಕೆಳಗೆ ಔಷಧಿ ಇರುವುದು ಅಂತೇಳಿ ಆದ್ರೆ ಸರಿ ಮಿಕ್ಸ್ ಆಗ್ಲಿಲ್ಲ, ಏನೋ ವ್ಯತ್ಯಾಸ ಆಗಿದೆ ಎನ್ನುವಂತ ನಮಗೆ ಕಾಣ್ತದೆ. ನಂತರ ಬಿಡುವಾಗ ಕೂಡ ನಾವು ಒಂದು ಯೋಚನೆ ಮಾಡಬೇಕು, ಇದನ್ನ ಈ ಡ್ರಮ್ಮಿನಲ್ಲಿ ಇರುವಂತಹ ನೀರನ್ನ ಔಷಧಿಯನ್ನ ಕಲಕತಾ ಇರಬೇಕು. ಈ ರೀತಿಯ ಒಂದು ಎಚ್ಚರಿಕೆ ಅದರಲ್ಲಿ ಔಷಧಿಯಲ್ಲಿ ನಾವು ಮಾಡಿಕೊಳ್ಬೇಕು. ಇನ್ನು ಸಿಂಪರಣ ವಿಧಾನಕ್ಕೆ ಬಂದಾಗ ಅಡಿಕೆಯ ಗೊನೆಗೆ ನೇರವಾಗಿ ಸಿಂಪರಣೆ ಮಾಡುವಂತಹದ್ದು ಎಷ್ಟು ಹನಿ ರೂಪದಲ್ಲಿ ಬಿದ್ದರೆ ಒಳ್ಳೆಯದು ಅಂತ ಹೇಳ್ತೀವಿ. ಇತ್ತೀಚಿನ ದಿವಸಗಳಲ್ಲಿ ದೋಟಿಯ ಮೂಲಕವೂ ಕೂಡ, ಅಂದರೆ ಫೈಬರ್ ದೋಟಿಯ ಮೂಲಕವೂ ಕೂಡ ಸಿಂಪರಣೆ ಮಾಡುವ ವ್ಯವಸ್ಥೆ ಬರ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಹೇಳಿ, ಸರಿಯಾದ ಸಿಂಪರಣ ವಿಧಾನ ಅಂದರೆ ಹೇಗೆ? ಸರಿಯಾದ ಸಿಂಪರಣ ಅಂದ್ರೆ ನಾವು ಮದ್ದನ್ನ ಎರಿಯುವಂತದ್ದು, ನಾವೀಗ ಮಾಡುವಂತಹದ್ದು ಅಲ್ಲಿ ಎಷ್ಟು ಗೊನೆಗೆ ಬೀಳುವುದಕ್ಕಿಂತ 10 ಪಾಲು ಅಂತಲೇ ಹೇಳ್ತೇನೆ ನಾನು. ಯಾಕಂದ್ರೆ ನನ್ನ ತೋಟದಲ್ಲೇ ನಾನು ಗಮನಿಸ್ತಾ ಇದ್ದೇನೆ, ಇಡೀ ಕೆಳಗಿನ ಸಸಿಗಳಲ್ಲೆಲ್ಲ ಒದ್ದೆ ಆಗಿರ್ತದೆ, ಅಷ್ಟು ಬೀಳ್ತದೆ. ನಿಜವಾಗಿ ಕೂಡ ಮಿಸ್ಟ್ ಸ್ಪ್ರೇ ಎನ್ನುವಂಥದ್ದು ಬಹಳ ಒಳ್ಳೆಯದು. ಈ ದೋಟಿಯ ವಿಷಯ ನೀವು ಬಹಳ ಒಂದು ಉತ್ತಮವಾದಂತಹ ವಿಧಾನ ಹೇಳಿದಿರಿ. ಈಗ ಉತ್ತಮವಾದಂತಹ ಬೆಳವಣಿಗೆ ದೋಟಿಯಲ್ಲಿ, ಆದ್ರೆ ನಮಗೆ ಮೇಲಿಂದ ಈ ಮನುಷ್ಯ ಸ್ಪ್ರೇ ಮಾಡುವನ ಕೂಡ ಆದಷ್ಟು ಮೇಲಿಂದ ಹೋಗಿ ಮಾಡ್ತಾ ಇರ್ತಾನೆ. ಆದ್ರೆ ಮರಗಳ ಎತ್ತರದ ವ್ಯತ್ಯಾಸ ಇರುವ ಕಾರಣ ಆ ಮೇಲಿನದಕ್ಕೆ ಎತ್ತರದಲ್ಲಿ 70-80 ಅಡಿ ಇದ್ದಕ್ಕೆ ಅವನು ಕೆಳಗಿಂದ ಹಿಡಿತಾನೆ, ಕೆಳಗಿಂದ ಹಿಡಿದ್ರೆ ಮೇಲಿನ ಭಾಗಕ್ಕೆ ಬೀಳುವುದೇ ಇಲ್ಲ. ಅದು ದೋಟಿಯಲ್ಲಿ ಆದ್ರೆ ನಮಗೆ ಒಂದು ಅವಕಾಶ ಉಂಟು. ಮಿಸ್ಟ್ ಸ್ಪೇಸ್ ಬೆಸ್ಟ್, ಯಾಕೆಂದ್ರೆ ಅದರಲ್ಲಿ 1 ಬ್ಯಾರಲ್ ಮುಗಿಸುವಲ್ಲಿ, ಅಂದ್ರೆ 100 ಲೀಟರ್ ಮುಗಿಸುವಲ್ಲಿ ನಮಗೆ 30-40-50 ಲೀಟರ್ಗಳಷ್ಟು ಮಾತ್ರ ಮುಗಿಯುವಂತಹದ್ದು. ನೇರವಾಗಿ ಗೊನೆಗೆ ಮೇಲಿಂದ ಬೀಳ್ತದೆ, ಹೆಚ್ಚು ವೇಸ್ಟ್ ಆಗಿ ಹೋಗುವುದಿಲ್ಲ. ಮಿಸ್ಟ್ ಸ್ಪ್ರೇ ಇಸ್ ದ ಬೆಸ್ಟ್ ಸ್ಪ್ರೇ. ಆದರೆ ನಮ್ಮ ಅನುಕೂಲ ನೋಡಿಕೊಳ್ಬೇಕಾಗ್ತದೆ. ಕೆಲವು ಸಲ ಯಾವುದು ಮರಗಳ ತುಂಬ ವ್ಯತ್ಯಾಸ ಇದ್ರೆ, ಈಗ ದೋಟಿ ಸ್ಪ್ರೇಯಲ್ಲಿ ಕೂಡ ನಾವು ಉದ್ದ ಕಣ್ಣಿನ ಇದನ್ನು ಹಾಕಿ ಹೆಚ್ಚು ದೂರಕ್ಕೆ ಬೀಳುವಂಥದ್ದನ್ನು ಮಿಸ್ಟ್ ಸ್ಪ್ರೇ ಎಲ್ಲ ಆಚೆ ನಮ್ಮ ಸಾಂಪ್ರದಾಯಿಕ ಸ್ಪ್ರೇಗೆ ಹೋಗಬಹುದು. ಅಂದರೆ ಟೋಟಲ್ ನಮಗೆ ಗೊನೆ ಒದ್ದೆಯಾಗಿ ಇಳಿಬೇಕು ಅಂತ ಹೇಳಿಲ್ಲ. ಇದು ಪ್ರತಿಯೊಂದು ಕಾಯಿ ಕೂಡ ಸಿಗುವ ಹಾಗೆ ಇರಬೇಕು. ಈಗ ಎಷ್ಟೋ ಸರಿ ಏನಂದ್ರೆ ಬೋರ್ಡ್ ತಯಾರಿ ಮಾಡಿದ ನಂತರ ದಿಢೀರಾಗಿ ಮಳೆ ಬರ್ತದೆ, ಆ ದಿವಸ ಸಿಂಪರಣೆ ಮಾಡ್ಲಿಕ್ಕೆ ಆಗುದಿಲ್ಲ, ಅಥವಾ ಒಂದು 5-6 ಗಂಟೆ ಬಿಟ್ಟು ಸಿಂಪರಣೆ ಮಾಡ್ಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಗುಣಮಟ್ಟದಲ್ಲಿ ಏನಾದ್ರು ವ್ಯತ್ಯಾಸ ಆಗ್ತದ? 5-6 ಗಂಟೆಯಲ್ಲಿ ವ್ಯತ್ಯಾಸ ಆಗುದಿಲ್ಲ. ಈಗ ಬೆಳಿಗ್ಗೆ 10 ಗಂಟೆಗೆ ಅಥವಾ 8 ಗಂಟೆಗೆ ಶುರು ಮಾಡಿದ ಅಂತ ಹೇಳಿ ಆಗ ಮಳೆ ಬಂತು ಅಂತ ಹೇಳಿಟ್ರೆ ಅವನು ಸರಿಯಾಗಿ ಒದ್ದೆ ಆದಂತಹ ಗೊನೆ ಒಣಗೋಲಿವರೆಗೆ ಕಾಯ್ಬೇಕು. ಕನಿಷ್ಠ 1 ಗಂಟೆ ಆದ್ರೂ ಕಾಯ್ಬೇಕು. ಆ ಸಾಯಂಕಾಲದವರೆಗೆ ಸಂಜೆ 7-6 ಗಂಟೆ ಒಳಗೆ ಅದನ್ನು ಸಿಂಪಡಿಸಿದ್ರೆ ಒಂದು 10-12 ಗಂಟೆ ಒಳಗೆ ತೊಂದರೆ ಇಲ್ಲ. ಆದರೆ 24 ಗಂಟೆ ಆಗುವಾಗ ಮತ್ತು ಸ್ಪ್ರೇ ಮಾಡಿದ್ದೇನೆ ಅಂತೇಳಿ ಆದರೆ ಉಳಿಸಿಕೊಳ್ಳಿಕ್ಕೆ ಆಗ್ತದೆ. ಯಾಕೆಂದರೆ 100 ಲೀಟ್ರ್ ಈ ಔಷಧಿಗೆ 1 ಕಿಲೋದಷ್ಟು ನಾವು ಬೆಲ್ಲವನ್ನು ಹಾಕಿದ್ರೆ, 1 ಕಿಲೋ ಅಲ್ಲ, 100 ಗ್ರಾಮ್ಸಿನಷ್ಟು, 1 ಕಿಲೋ ಬೇಕಾಗುವುದಿಲ್ಲ, 100 ಗ್ರಾಮ್ಸಿನಷ್ಟು ನಾವು ಬೆಲ್ಲವನ್ನು ಹಾಕಿದರೆ ಕಾಪಾಡಬಹುದು ಅಂತ ಹೇಳಿದ್ರೆ, ಆದರೆ ಕ್ವಾಲಿಟಿಯಲ್ಲಿ ಇರುವುದಿಲ್ಲ ಅದು. ಅಂದರೆ ಅದನ್ನು ಸ್ಪ್ರೇ ಮಾಡಿದರೆ ಪುನಃ ನಮಗೆ ರೋಗ ಬರುವ ಚಾನ್ಸಸ್ ಜಾಸ್ತಿ. ಅಂದರೆ ಅದರಲ್ಲಿ ಈ ಶಿಲೀಂಧ್ರ ನಾಶಕ ಅಂಶ ಕಡಿಮೆ ಆಗಿರ್ತದೆ. ಅದರಿಂದ ಉಳಿದಂತಹ ಔಷಧಿ ಏನಾದರೂ ಇದ್ದರೆ ಕಾಳು ಮೆಣಸಿನ ಬುಡಕ್ಕೆ ಅಥವಾ ಬೇರೆ ಯಾವುದಕ್ಕಾದ್ರೂ ಹೀಗೆ ಹೊಯ್ಯುವುದು ಉಚಿತ, ಅಥವಾ ಕಾಳು ಮೆಣಸಿನ ಬಳ್ಳಿಗೆ ಅದನ್ನು ಸ್ಪ್ರೇ ಮಾಡ್ಬೋದು. ಅಡಿಕೆಗೆ ಇದು ಈಗಿನ ಟ್ರೆಂಡಿನಲ್ಲಿ 500 ರೂಪಾಯಿ ಇರುವಾಗ ನಾವು ರಿಸ್ಕ್ ತೆಕ್ಕೊಳ್ಳೋದು ಒಳ್ಳೇದಲ್ಲ ಅಂತೇಳಿ ನನ್ನ ಅನಿಸಿಕೆ. ಈಗ ಎಷ್ಟೋ ಸರಿ ಯೋಚನೆ ಮಾಡುವಂತಹದ್ದು, ಅಯ್ಯೋ ಈ ಮರದಲ್ಲಿ ಸರಿಯಾದಂತಹ ಗೊನೆ ಇಲ್ಲ ಅಥವಾ ಅಡಿಕೆ ಇಲ್ಲ, ಅದಕ್ಕೆ ಸಿಂಪರಣೆ ಮಾಡೋದು ಬೇಡ. ಆದ್ರೂ ಗೊನೆ ಇರ್ತದೆ, ಖಾಲಿ ಇರ್ತದೆ, ಅದರಲ್ಲಿ ಅಡಿಕೆ ಇರೋದಿಲ್ಲ, ಬಿದ್ದು ಹೋಗಿರ್ತದೆ, ಏನೋ ಆಗಿರ್ತದೆ, ಅದಕ್ಕೂ ಕೂಡ ಸಿಂಪರಣೆ ಮಾಡಬೇಕು ಅಥವಾ ಬಿಡಬೇಕಾಗ? ಎಲ್ಲದಕ್ಕೂ ಮಾಡಬೇಕು. ಯಾವುದು ತುಂಬಾ ಅಡಿಕೆ ಇರುವಂತಹದ್ದು, 4 ಗೊನೆ ಇರುವುದಕ್ಕೆ ಸ್ವಲ್ಪ ಹೆಚ್ಚಿನ ಇದರಲ್ಲಿ ಎಲ್ಲ ಒದ್ದೆ ಆಗಿದೆ ಅಥವಾ ಔಷಧಿ ಸಿಕ್ಕಿದ ಅಂತೇಳಿ ನೋಡಬೇಕು. ಬರೇ 1 ಗೊನೆ ಇದ್ದು ಅದು ಕೂಡ ಕಡಿಮೆ ಅಡಿಕೆ ಇರುವಂತಹ ಗೊನೆಗೆ ಕೂಡ ಸಿಂಪರಣೆ ಮಾಡಲೇಬೇಕು. ಅದಲ್ಲದಿದ್ರೆ ಇದರಿಂದ ಅದಕ್ಕೆ ಬರುವಂತಹ ಚಾನ್ಸ್ ಉಂಟು. ತುಂಬಾ ಗೊನೆ ಇದ್ದದಕ್ಕೆ ಮಾತ್ರ ಬರುವಂತದ್ದಲ್ಲ, ಇದಕ್ಕೆ ಕೂಡ ಹತ್ತಿರದಕ್ಕೆ ಬಂದ್ರೆ ಇದಕ್ಕೂ ಬಂದೇ ಬರ್ತದೆ. ಆದ ಕಾರಣ ನಾನು ಗಮನಿಸಿದಂತ ನನ್ನ ತೋಟದಲ್ಲಿ ತುಂಬಾ ಗೊನೆ ಇರುವುದಕ್ಕೆ ಹೇಗೂ ಉಂಟು, ಏನಿಲ್ಲದೆ ಇರುವುದರಲ್ಲಿ ಕೂಡ ರೋಗ ಕಾಣಿಸ್ತದೆ. ಆದ ಕಾರಣ ಸ್ಪ್ರೇ ಮಾಡುವಾಗ ಉದಾಹರಣೆಗೆ ನಮಗೆ ಸಮಸ್ಯೆ ಏನು ಬಂತ, ಈ ಅಡಿಕೆಯ ಸೋಗೆ ಎನ್ನುವಂಥದ್ದು ಬಾಗಿದಂತಹ ಸ್ಥಳದಲ್ಲಿ ಸ್ಪ್ರೇಯರ್ಗೆ ಕೆಲವು ಸಲ ತಲುಪಲಿಕ್ಕೆ ಆಗುದಿಲ್ಲ, ಅದರಲ್ಲೇ ರೋಗ ಬರುವಂತಹದ್ದು. ಆದ ಕಾರಣ ಯಾವುದನ್ನು ಕೂಡ ಅಲ್ಲಿ ಅಡಿಕೆ ತೋಟದ ಫುಲ್ 100% ಸ್ಪ್ರೇ ಆಗಲೇಬೇಕು ಎಲ್ಲ ಮರಗಳಿಗೂ ಕೂಡ, ಗೊನೆಗಳಿಗೂ ಕೂಡ. ಈಗ ಒಂದು ಸಾರಿ ಸಿಂಪರಣೆ ಆದ ನಂತರ 40-45 ದಿವಸದವರೆಗೆ ಅದರ ಒಂದು ಗುಣಮಟ್ಟ ಉಳಿತದೆ ಅಂತ ಹೇಳಿದ್ರೆ, ಅದಕ್ಕಿಂತ ಮೊದಲೇ ಏನಾದರೂ ಮಳೆ ದಿಢೀರಾಗಿ ಜಾಸ್ತಿ ಆಗಿ ಕಂಟಿನ್ಯೂಸ್ ಆಗಿ ಒಂದು 15-20 ದಿವಸ ಮಳೆ ಬಂತು ಅಂತ ಇಟ್ಕೊಳ್ಳಿ, ಆವಾಗ ಮತ್ತೆ ರೋಗ ಏನಾದರೂ ಕಾಣಿಸಿಕೊಳ್ಳುವ ಸಾಧ್ಯತೆ ಇರ್ತದ? ಖಂಡಿತವಾಗೂ ಕೂಡ ಇರ್ತದೆ. ಅಂದ್ರೆ ಅದು ತೊಳೆದು ಹೋಗುವಂತ ಅಂಶ ಜಾಸ್ತಿ ಆಗಿರ್ತದೆ. ನಾನು 120-130 cm ಅಂತ ಹೇಳಿದೆ, ಅದೇ ಮಳೆ ದಿಢೀರಾಗಿ ಬಂದು ನಮ್ಮ 250 cm ಗೆ ಮಳೆ ಬಂತು ಅಂತ ಹೇಳಿ ಆದ್ರೆ ಡಬಲ್ ಮಳೆ ಆಯ್ತು. ಅಂದ್ರೆ ಡ್ಯೂರೇಷನ್ ಕೂಡ ನಮಗೆ ಅದು, ಅದನ್ನ ಮೊದಲೇ ನಾವು ಸ್ಪ್ರೇ ಮಾಡಬೇಕು. 40 ದಿವಸ ಅಂತ ಹೇಳಿ ಇಟ್ಟರೆ ನೀವು 30 ದಿವಸದಲ್ಲಿ 25 ದಿವಸದಲ್ಲಿ ಮತ್ತಿನ ಸ್ಪ್ರೇ ಕೊಡಲೇಬೇಕು. ಆ ಜಜ್ಮೆಂಟ್ ನಾವೇ ಮಾಡಬೇಕು ಅದನ್ನು ಹೇಗೆ ಹೇಗೆ ಅನ್ನುವಂತ. ನಮ್ಮ ತೋಟವನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ತಾನೆ ಇರಬೇಕು, ಯಾಕೆಂದ್ರೆ ನಮ್ಮ ತೋಟ ಅದು, ನಾವು ಹೋದಷ್ಟು ಆತ್ಮೀಯತೆ ತೋಟದ ಜಾಸ್ತಿ ಆಗ್ತದೆ. ಆ ತೋಟವನ್ನು ಗಮನಿಸ್ತಾ ಏನಾದರೂ ರೋಗ ಬರ್ತದ ಎನ್ನುವಂಥದ್ದನ್ನು ನಾವು ಪರಿಶೀಲಿಸಿಕೊಳ್ಬೇಕು ಆಗಾಗ. ಆಮೇಲೆ ಈಗ ಈ ಕೊಳೆ ರೋಗದ ನಿರ್ವಹಣೆಯಲ್ಲಿ ಸ್ವಚ್ಛತೆಯ ಒಂದು ಪ್ರಾಮುಖ್ಯತೆಯನ್ನು, ಯಾವ ಮರದ ತುದಿ ಆಗ್ಬೋದು ಅಥವಾ ಬುಡ ಆಗ್ಬೋದು, ಇದರ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಹೇಗೆ? ಸ್ವಚ್ಛತೆ ಅತಿ ಮುಖ್ಯ, ಎಲ್ಲದಕ್ಕೂ ಕೂಡ ಸ್ವಚ್ಛತೆ ಮುಖ್ಯ. ನಾವು ಹೇಗೆ ಸ್ನಾನ ಮಾಡ್ತೇವೋ ಮರಕ್ಕೂ ಕೂಡ ಅದೇ ರೀತಿಯಲ್ಲಿ. ಏತಡ್ಕದ ಕೃಷಿಕರವರು ಬಹಳ ರೀತಿಯಲ್ಲಿ ಒಂದು ಸಿಂಗಾರದ ಕ್ಷೌರ ಎನ್ನುವಂಥದ್ದನ್ನು ಅಡಿಕೆ ಪತ್ರಿಕೆಯಲ್ಲಿ ಒಂದು ಲೇಖನ ಬಂದಿತ್ತು ಅದರ ಬಗ್ಗೆ. ಆ ಸಿಂಗಾರದಲ್ಲಿ ತುದಿಯಲ್ಲಿ ಒಣಗಿದ್ದನ್ನು ಕೂಡ ನಾವು ತೆಗಿಬೇಕು, ಮತ್ತೆ ಸಿಂಗಾರ ಡೈ ಬ್ಯಾಕ್ ಬಂದು ಒಳಗೆ ಹೋಗಿದ್ದ ಅದನ್ನು ಹೇಗೂ ತೆಗಿಲೇಬೇಕು. ಆಗ ಮೇಲಿನ ಭಾಗ ಸ್ವಚ್ಛ ಆಯಿತು, ಹಾಗೆಯೇ ಕೆಳಗಿನ ಭಾಗದಲ್ಲಿ ಕೂಡ ಮಳೆ ನೀರು ನಿಲ್ಲಬಾರದು, ಬಸಿಗಾಗಲೇ ನಾವು ಕೊಡಲೇಬೇಕು. ಒಂದು ಮರದ ಬುಡದಲ್ಲಿ ನೀರು ನಿಂತಿತ್ತು ಅಂತ ಹೇಳಿದ್ರೆ ಅದಕ್ಕೆ ಸಫಕೇಶನ್ ಆಗ್ತದೆ, ಜೊತೆಗೆ ಅದರ ಶಕ್ತಿ ಗುಂದುತ್ತದೆ, ಯಾವುದು ಬೇರುಗಳ ಶಕ್ತಿ ಗುಂದುತ್ತದೆ, ಅದು ನೇರವಾಗಿ ಇದರ ರೋಗಕ್ಕೆ ಪರಿಣಾಮಕಾರಿಯಾಗಿರ್ತದೆ. ಆದ ಕಾರಣ ಒಂದನೇ ತೋಟದಲ್ಲಿ ಮಳೆಗಾಲದಲ್ಲಿ ಅಡಿಕೆ ಇಲ್ಲಲ್ಲ ಅಂತೇಳಿ ಹುಲ್ಲನ್ನು ಹೆಚ್ಚಿನವರು ಕೂಡ ತೆಗೆಸುವುದಿಲ್ಲ. ಕೊನೆಯ ಪಕ್ಷ ಮರದ ಬುಡದಲ್ಲಿ ಆದರೂ ಕೂಡ ಹುಲ್ಲನ್ನು ತೆಗೆಸಬೇಕು. ಇನ್ನೊಂದೇನು ಅಂತ ಹೇಳಿದ್ರೆ ಅದಕ್ಕೆ ಮಲ್ಚಿಂಗ್ ಅಲ್ಲಿ ಮಳೆಗಾಲದಲ್ಲಿ ಕೂಡ ಇರಲಿ ಅಂತೇಳಿ ಕಾಣುವಂಥದ್ದು ನನಗೆ. ಯಾವುದು ಈ ಸೋಗೆಯನ್ನು ಕಡಿದು ಹಾಕುವಂಥದ್ದು ಒಳ್ಳೇದು, ಯಾಕಂದ್ರೆ ಕೊಳುತ್ತದ ಒಳ್ಳೆ ರಂಜಕದ ಅಂಶ ಅದಕ್ಕೆ ಸಿಗ್ತದೆ. ಆದ ಕಾರಣ ತೋಟವನ್ನು ಸ್ವಚ್ಛವಾಗಿರಿಸುವುದು ಬಹಳ ಒಳ್ಳೆಯದು. ದಿವಸಕ್ಕೊಮ್ಮೆ ತೋಟಕ್ಕೆ ಹೋದ್ರೆ ಬಹಳ ಒಳ್ಳೇದು, 2 ದಿವಸಕ್ಕೊಮ್ಮೆ ಆದ್ರೂ ಹೋಗಿ ನಾವು ಪರಿಶೀಲಿಸೇ ಇರಬೇಕು. ಯಾಕೆಂದ್ರೆ ಪಟ್ಟಣ ನಮಗೆ ಕೊಳೆ ರೋಗ ಬಂದ್ರೆ ಒಂದು ಅಡಿಕೆ ಬಿದ್ದ ಕೂಡಲೇ ಎಲ್ಲೆಲ್ಲ ಅಂತೇಳಿ ನೋಡಿ ಆ ಮರಕ್ಕೆ ಅಥವಾ ಅದರ ಸುತ್ತನ ಮರಕ್ಕೆ ಬಿಡುವುದು ಉಚಿತ. ಈಗ ಕೆಲವೊಂದ್ಸರಿ ಸೂಕ್ತವಾದಂತಹ ಒಂದು ಬಸ್ಸಿಗಾಲು ಇಲ್ಲದೆ ಹೋಗ್ಬೋದು ಅಥವಾ ನೀರು ನಿಲ್ಲುವಂತಹ ಒಂದು ಜಾಗ ಆಗ್ಬೋದು, ಇದರಿಂದಾಗಿ ಈ ಕೊಳೆ ರೋಗ ಜಾಸ್ತಿ ಆಗ್ತದೆ ಹೇಗೆ? ಆಗ್ತದೆ. ಈಗ ನನ್ನ ಅನುಭವದ ಪ್ರಕಾರ ಬಸ್ಸುಗಾಲೇ ಕೊಡದಿದ್ದದ್ದು ಅಲ್ಲಿ ಅಲ್ಲಿ ನೀರು ನಿಂತರೆ ರೋಗ ಜಾಸ್ತಿ ಆಗ್ತದೆ. ಅದಕ್ಕೆ ಆದಷ್ಟು ಬಸಿಗಾಲೇ ಕೊಡಲೇಬೇಕು, ಇಲ್ಲದಿದ್ದರೆ ಎರಡು ರೀತಿಯಲ್ಲಿ ಸಮಸ್ಯೆ ಆಗ್ತದೆ. ಒಂದನೇದಾಗಿ ಬೇರುಗಳಿಗೆ ಉಸಿರಾಟಕ್ಕೆ ಬಹಳ ತೊಂದರೆ ಆಗ್ತದೆ. ಕಾಳುಮೆಣಸಿನ ಬಳ್ಳಿ ಉಂಟು ಅಂತ ಹೇಳಿದ್ರೆ ನಿಮಗೆ 2 ಗಂಟೆ 3 ಗಂಟೆ ಅದರ ಬುಡದಲ್ಲಿ ನಿಂತಿತ್ತು ಅಂತ ಹೇಳಿ ಆದರೆ ಅದು ಆ ವರ್ಷಕ್ಕೆ ಹೋದ್ದೆ ಆ ಬಳ್ಳಿ, ಅದು ಆಗ ಸಾಯುವುದಿಲ್ಲ, ಬಟ್ 2-3 ತಿಂಗಳು ಕಳೆದ ನಂತರ ಬಳ್ಳಿ ಸಾಯ್ತದೆ. ಅದೇ ರೀತಿಯಲ್ಲಿ ನಮಗೂ ಕೂಡ ಹಾಗೆ ಅಲ್ಲ, ನೀರಿನೊಳಗೆ ನಾವು ಎಷ್ಟು ಹೊತ್ತ ನಿಲ್ಬಹುದು, ಅದೇ ಸಮಸ್ಯೆ ಮರಕ್ಕೂ ಕೂಡ ಬರ್ತದೆ. ಅದನ್ನು ನಾವು ಕೃಷಿಕರಾದವರು ಬಹಳಷ್ಟು ಜಾಗ್ರತೆ ನೋಡಬೇಕು. ಬಸಿಗಾಲೇ ಕೊಡು, ನೀರನ್ನು ಬರುವ ನೀರನ್ನು ತಡಿಬೇಕು, ಮೇಲಿಂದ ಬರುವುದನ್ನು ನಮಗೆ ತಡೀಲಿಕ್ಕೆ ಆಗುದಿಲ್ಲ, ಬಸಿಗಾಲವೇ ಅದಕ್ಕೆ ಸುಲಭ ಉಪಾಯ. ಈಗ ಕೆಲವೊಂದು ಸಂದರ್ಭಗಳಲ್ಲಿ ಈ ಕೊಳೆ ರೋಗ ಎನ್ನುವಂಥದ್ದು ಬರೀ ಗೊನೆಗೆ ಮಾತ್ರ ಬರುವಂತಹದ್ದಲ್ಲ, ತುದಿಯು ಕೂಡ ಕೊಳೆತು ಹೋಗ್ತದೆ ಅಂತ ಹೇಳಿ, ಈ ತುದಿ ಕೊಳೆ ರೋಗವನ್ನು ನಿರ್ವಹಣೆ ಮಾಡುವುದಿದ್ರೆ ಹೇಗೆ? ಒಂದನೇದಾಗಿ ನಾವು ರೆಗ್ಯುಲರ್ ಆಗಿ ನಾವು ಔಷಧಿ ಸ್ಪ್ರೇ ತಿಂಗಳಿಗೊಮ್ಮೆ, ಈಗ ನಾವೀಗ 40-45 ದಿವಸ ಆದರೂ ಕೂಡ ಅವೈಲೇಬಿಲಿಟಿ ಆಫ್ ಮದ್ದು ಬಿಡುವವರು ಕೌಶಲ್ಯ ಬರೀತಾರೆ ನಮಗೆ ಬರುವಾಗ, ನಾವು ಹೇಳುದೆ 1 ತಿಂಗಳು ಕಳೆದ ಈಗ 23ನೇ ತಾರೀಕಿಗೆ ನಾವು ಸ್ಪ್ರೇ ಮಾಡಿದರೆ ನಾನು ಮೂರನೇ ತಾರೀಕು ಬರೋದು ಅಂತಲೇ ಹೇಳುವಂಥದ್ದು, ಅದು ಬೇಗ ಅನ್ನುವಂಥ ಪ್ರಶ್ನೆ ಇಲ್ಲ. ಹಾಗೆ ರೆಗ್ಯುಲರ್ ಆಗಿ ನಾವು ಸ್ಪ್ರೇ ಮಾಡಬೇಕು. ಅದಲ್ಲದ್ರೆ ಕೊಳೆ ರೋಗ ಬಂತು ಅವನು ಬರಲಿಲ್ಲ ಅಂತ ಎಷ್ಟೋ ತೋಟಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಔಷಧಿ ಸ್ಪ್ರೇ ಯಾವ ಬರಲಿಲ್ಲ ಅಂತೇಳಿ. ಬಾರದಿದ್ರೆ ಏನಾಗ್ತದೆ, ಆ ಗೊನೆಗೆಲ್ಲ ಬರ್ತದೆ, ಅದು ನೇರವಾಗಿ ಸುಳಿಗೆ ಕೂಡ ಹೋಗುತ್ತೆ, ಇಡೀ ಮರಕ್ಕೆ ಆಗ್ತದೆ. ಎಷ್ಟೋ ದಿಕ್ಕಿನಲ್ಲಿ ಈ ಕೊಳೆ ರೋಗ ಉಲ್ಬಣಗೊಂಡು ಮರ ಸತ್ತದ್ದು ಕೂಡ ಉಂಟು, ಸತ್ತದ್ದುಂಟು ಸಾಯ್ತದೆ ಕೂಡ. ಆದ ಕಾರಣ ಒಂದು ವೇಳೆ ನಾವು ಇದಾಗ್ಲಿಲ್ಲ ಅಂತ ಹೇಳಿದ್ರೆ ಮರವನ್ನು ಉಳಿಸಿಕೊಳ್ಳಿಕ್ಕೆ ಬಂದ್ರೆ ಆ ವರ್ಷ ಎಲ್ಲ ಮರದಲ್ಲಿ ಬಿದ್ದೋಯ್ತು, ನನ್ನ ಇನ್ನು ಇದಕ್ಕೆ ಬಿಡುದು ಬೇಡ ಅಂತೇಳಿ ನನ್ನ ಬುಡ್ಪುನೆ ಬೋಡ್ಚಿ ಅಂತ ಹೇಳಿದ್ರು ಕೂಡ ಆ ಮರಕ್ಕೆ ಸುಳಿಗೆ ಕೂಡ ಬಿಡಬೇಕು. ಸಾಧ್ಯ ಆದ್ರೆ ಇವತ್ತಿನ ರೇಟ್ನಲ್ಲಿ ಬಹಳ ಕಷ್ಟ ಆಗ್ತದೆ, ಸ್ವಲ್ಪ ಎಲೆಗಳಿಗೆ ಕೂಡ ಸ್ಪ್ರೇ ಮಾಡೋದು ಒಳ್ಳೇದು. ಈಗ ತೋಟದ ಸುತ್ತಮುತ್ತ ಒಂದಷ್ಟು ಹಲಸಿನ ಮರವೋ ಮಾವಿನ ಮರವೋ ಅಥವಾ ನೆರಳು ನೀಡುವಂತಹ ಒಂದು ಮರಗಳು ಇರಬಹುದು, ಇದರಿಂದಾಗಿ ಈ ಕೊಳೆ ರೋಗ ಜಾಸ್ತಿ ಆಗ್ತದೆ ಹೇಗೆ? ಖಂಡಿತವಾಗಿ ಕೂಡ ಜಾಸ್ತಿ ಆಗ್ತದೆ. ಸ್ಪೆಷಲಿ ಹಲಸಿನ ಮರ ಇದ್ದರೆ, ಹಲಸಿನ ಮರ ನಮ್ಮ ಪ್ರಿಯವಾದಂತಹ ಮರ, ಹಲಸಿನ ಮರ ಇದ್ರೆ ಹಲಸಿನ ಹಣ್ಣು ಬೀಳ್ತದೆ, ಹಲಸಿನ ಹಣ್ಣು ಬಿದ್ದಾಗ ಅಲ್ಲಿ ಕೂಡ ಇದು ಉತ್ಪತ್ತಿ ಆಗ್ತದೆ. ಆದ ಕಾರಣ ಹಲಸು ಬಿದ್ದಾಗ ಅದನ್ನು ಅಲ್ಲಿಂದ ಕ್ಲೀನ್ ಮಾಡಬೇಕು. ಅದಕ್ಕಿಂತ ಹೆಚ್ಚು ನಾವು ಬೇಸಿಗೆಯಲ್ಲಿ ನಾವು ಪೂರ್ವ ಇದೇ ಸಮಯದಲ್ಲಿ ಹೆಚ್ಚಾಗಿ ಮೇ ಜೂನ್ ತಿಂಗಳಲ್ಲಿ ನಾವು ಮರಗಳ ಗೆಲ್ಲುಗಡಿಸಬೇಕು. ಹಿಂದೆ ಸಾಂಪ್ರದಾಯಿಕವಾಗಿ ಬಂದದ್ದು ಮರಗಳ ಗೆಲ್ಲುಗಡಿಸಬೇಕು. ಗೆಲ್ಲು ಕಡಿಸುವ ಮೂಲಕ ತೋಟದೊಳಗೆಲ್ಲ ಗಾಳಿ ಗಾಳಿ ಆಡುವಾಗಿರ್ಬೇಕು. ಹಾಗಿದ್ರೆ ನಮಗೆ ರೋಗ ಬಾಧೆ ತುಂಬಾ ಕಡಿಮೆ ಇರ್ತದೆ. ಇದು ಆಗಲೇಬೇಕಾದಂತ ಒಂದು ಕಾರ್ಯ. ತೋಟದ ಸುತ್ತ ಈ ಸಮಯದಲ್ಲಿ ಕಡಿಸಿದ್ರೆ ಪುನಃ ನಮಗೆ ನವೆಂಬರ್ ಡಿಸೆಂಬರ್ ಜನವರಿಗೆ ಸ್ವಲ್ಪ ಚಿಗರಿ ಇರ್ತದೆ, ನಮಗೆ ತೆಂಕ ಬಿಸಿಲು ಅಂತೇಳಿ ನಾವು ಏನ್ ಹೇಳ್ತೇವೆ ಅದಕ್ಕೆ ಕೂಡ ತಡೆಯಾಗಿರ್ತದೆ. ಮೊದಲಿನ ಸಂಪ್ರದಾಯಕವಾಗಿ ಬಹಳಷ್ಟು ಉತ್ತಮವಾದಂತ ಕ್ರಮವನ್ನೇ ಹಾಕಿಕೊಟ್ಟಿದ್ದಾರೆ, ನಾವು ಅದನ್ನು ಮುಂದುವರಿಸಬೇಕು. ಈಗ ತಳಿ ವೈವಿಧ್ಯತೆ, ಈಗ ಮಂಗಳ ಆಗ್ಬೋದು, ಶ್ರೀಮಂಗಳ ಆಗ್ಬೋದು, ಮೋಹಿತ್ ನಗರ ಆಗ್ಬೋದು, ಅಥವಾ ಸ್ಥಳೀಯ ತಳಿಗಳಾಗ್ಬೋದು, ಇದರಲ್ಲಿರುವಂತಹ ಒಂದು ವ್ಯತ್ಯಾಸ ಕೊಳೆ ರೋಗಕ್ಕೂ ಅದಕ್ಕೂ ಏನು ಸಂಬಂಧ? ಇನ್ನೊಂದು, ಅಡಿಕೆ ತೋಟದಲ್ಲಿ ಬೇರೆ ಬೇರೆ ಮಿಶ್ರ ಬೆಳೆ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ಸಾವಯವ ರೀತಿಯಲ್ಲಿ ಅಡಿಕೆ ಕೃಷಿ ಮಾಡುವಂತಹವರಿಗೆ ಅಲ್ಲಿ ಏನಾದರೂ ಕಡಿಮೆ ಆಗ್ತದೆ ಹೇಗೆ? ಒಂದನೇದಾಗಿ ನೀವು ಕೇಳಿದ ಪ್ರಶ್ನೆ ಈ ತಳಿಗಳ ಬಗ್ಗೆ, ತಳಿಗಳ ಬಗ್ಗೆ ಅಲ್ಲಿ ಈಗ ಊರಿನ ತಳಿ ಮತ್ತು ಈ ಹೊಸ ತಳಿಗಳು ಖಂಡಿತವೂ ಕೂಡ ಉಂಟು. ಹೇಗೆ ನಮ್ಮ ಊರಿನ ದನಗಳು ಮತ್ತು ಜರ್ಸಿ ಎಚ್ ಎಫ್ ದನಗಳಿದ್ದೇವೆ, ಅದೇ ರೀತಿಯಲ್ಲಿ ಯಾವಾಗ ಈಲ್ಡ್ ಜಾಸ್ತಿ ಬರ್ತದ ರೋಗ ಬಾಧೆ ಕೂಡ ಅದಕ್ಕೆ ಜಾಸ್ತಿ ಆಗಿರ್ತದೆ. ಅದಕ್ಕೆ ಫೀಡಿಂಗ್ ಕೂಡ ಅದೇ ರೀತಿಯಲ್ಲಿ ಇರಬೇಕಾಗ್ತದೆ. ಈಗ ಮಂಗಳ ಆಗಲಿ, ಈಗಿನ ಲೇಟೆಸ್ಟ್ ಮೋಹಿತ್ ನಗರ ಆಗಲಿ, ಮೋಹಿತ್ ಆದ್ರೂ ಕೂಡ ಅದು ಲೋಕಲ್ ತಳಿ, ಅದಕ್ಕೆ ರೋಗದ ಬಾಧೆ ಕಡಿಮೆ. ಆದ್ರೆ ಮಂಗಳ, ಈಗ ಇಂಟರ್ಸಿ ಮಂಗಳ, ಇದಕ್ಕೆಲ್ಲ ರೋಗ ಬಾಧೆ ಜಾಸ್ತಿ. ಹಾಗೆಯೇ ನೀವು ಕೇಳಿದ ಹಾಗೆ ಸಾವಯವ ರೀತಿಯಲ್ಲಿ ಮಾಡಿದ್ರೆ ಸಾವಯವ ಸುಸ್ಥಿರ ಕೃಷಿಯಲ್ಲಿ ನಮಗೆ ರೋಗ ಬಾಧೆ ತುಂಬಾ ಕಡಿಮೆ. ಆದರೂ ಕೂಡ ಈಗ ಹೊರಗಿನಿಂದ ಪಕ್ಕದವರ ತೋಟದಲ್ಲಿ ರೋಗ ಉಂಟು ಅಂತೇಳಿ ನಮ್ಮ ತೋಟಕ್ಕೆ ಬಂದೇ ಬರ್ತದೆ. ಅದು ಸುಸ್ಥಿರ ಕೃಷಿ ಮಾಡುವ ಮೂಲಕ ನಮಗೆ ಮೈಕ್ರೋ ನ್ಯೂಟ್ರಿಯಂಟ್ಸ್ ಅಂತೇಳಿ ನಾವು ಈಗ ದೊಡ್ಡ ಹೆಸರಿಂದ ಕರಿತೇವೆ. ಹಿಂದೆ ಈ ಸುಸ್ಥಿರ ಕೃಷಿಯಲ್ಲಿ ಉಂಟು ಕನಿಷ್ಠ ಹಟ್ಟಿ ಗೊಬ್ಬರ ಮತ್ತೆ ಸುಡು ಮಣ್ಣು ಎನ್ನುವಂಥದ್ದು ಎರಡನ್ನು ಹಾಕ್ತಾ ಇದ್ರು. ಈ ಸುಡು ಮಣ್ಣಿನಲ್ಲಿ ನಮಗೆ ಬೇಕಾದಂತಹ ಈ ಮೈಕ್ರೋ ನ್ಯೂಟ್ರಿಯಂಟ್ಸ್ ಎಲ್ಲ ಸಿಗ್ತಾ ಉಂಟು. ಹಾಗೆ ಹಟ್ಟಿ ಗೊಬ್ಬರ ಕೂಡ ಬಹಳ ಸಾಂಪ್ರದಾಯಿಕವಾಗಿ ಮಾಡ್ತಿದ್ರು, ಸಪ್ಪನ್ನು ತಂದು ಅದನ್ನು ಕೊಚ್ಚಿ ಹಾಕ್ತಾ ಇದ್ರು. ಆದ್ರೆ ಇವತ್ತಿನ ದಿವಸದಲ್ಲಿ ಏನಾಗಿದೆ, ನಾವು ಕ್ರಯಕ್ಕೆ ತಗೊಳ್ಳುವಂತಹ ಹಟ್ಟಿ ಗೊಬ್ಬರದ ಕ್ವಾಲಿಟಿ ಇರುವುದಿಲ್ಲ, ಬರೇ ತರಗಲೇ ಇರ್ತದೆ ಅಷ್ಟೇ. ಆಗ ನಮಗೆ ಬೇಕಾದಂತಹ ಮೈಕ್ರೋ ನ್ಯೂಟ್ರಿಯಂಟ್ಸ್ ಇರುವುದಿಲ್ಲ. ಮತ್ತೆ ಸುಡು ಮಣ್ಣು ಇಡುವಂತಹದ್ದು ಈಗ ಭಯಂಕರ ಕಾಸ್ಟ್ಲಿ ಆಗಿಬಿಟ್ಟಿದೆ, ಯಾಕೆಂದ್ರೆ ಲೇಬರ್ ಕಾಸ್ಟ್ ಆದ ಕಾರಣ ಅದನ್ನ ಇಟ್ಟು. ಆದ್ರೂ ಕೂಡ ಕೆಲವೆಡೆ ಮಾಡ್ತಾ ಇದ್ದಾರೆ, ಮಾಡುವಲ್ಲಿ ಅವರಿಗೆ ಒಳ್ಳೆಯ ರೀತಿಯ ಈಲ್ಡ್ ಕೂಡ ಇರ್ತದೆ. ಈ ರಾಸಾಯನಿಕ ಗೊಬ್ಬರ ಹಾಕುವಲ್ಲಿ ಉಂಟಲ್ಲ, ಈ ಹೊಸ ತಳಿಗಳಿಗೆ ರಾಸಾಯನಿಕ ಗೊಬ್ಬರವನ್ನೇ ವಿಜ್ಞಾನಿಗಳು ರೆಕಮೆಂಡ್ ಮಾಡ್ತಾರೆ, ರೋಗ ಬಾಧೆ ಕೂಡ ಜಾಸ್ತಿ. ಸುಸ್ಥಿರ ಕೃಷಿಯಾಗಿ ನಾವು ಆರ್ಗ್ಯಾನಿಕ್ ಅಂತೇಳಿ ಏನು ಮಾಡ್ತೇವೆ, ರೋಗ ಬಾಧೆ ಕಡಿಮೆ. ಇಲ್ಲಿ ಈಗ ಅಡಿಕೆ ಕೊಯ್ಲು ಮಾಡುವಂತಹ ಒಂದು ಸಂದರ್ಭದಲ್ಲಿ ಸಾಂಪ್ರದಾಯಿಕವಾಗಿ ಕೊಕ್ಕೆಯನ್ನು ಉಪಯೋಗಿಸ್ತಾ ಇದ್ರು, ಬಿದಿರಿನ ಕೊಕ್ಕೆಗಳನ್ನು. ಇತ್ತೀಚಿನ ದಿವಸಗಳಲ್ಲಿ ಈ ಕತ್ತಿಯನ್ನ ಉಪಯೋಗಿಸುವ ಒಂದು ಪ್ರಯೋಗ ಕೂಡ ನಡೀತಾ ಇದೆ. ಈ ಕತ್ತಿಯಿಂದ ಕೊಯ್ಲು ಮಾಡುವುದರಿಂದಾಗಿ ಏನಾದರೂ ಅದರಲ್ಲಿ ಉಳಿಕೆ ಆಗ್ತದೋ, ಅದು ಈ ಒಂದು ಇದು ಕೊಳೆ ರೋಗಕ್ಕೆ ಏನಾದರೂ ಕಾರಣ ಆಗ್ತದೆ? ಈ ಕತ್ತಿಯಿಂದ ಈಗ ಕಾರ್ಬನ್ ದೋಟಿ ಎನ್ನುವಂಥದ್ದು ಒಂದು ಪರ್ಯಾಯ ವ್ಯವಸ್ಥೆ, ಯಾವುದು ಸ್ಪ್ರೇಯರ್ ಸಿಕ್ಕದೇ ಇರುವಾಗ ಅಥವಾ ಅಡಿಕೆ ಕೊಯ್ಲಿಕ್ಕೆ, ಬಹಳ ಒಂದು ಉತ್ತಮವಾದಂಥ ಒಂದು ಕ್ರಾಂತಿ ಅಂತಲೇ ಹೇಳ್ತೇನೆ ನಾನು. ಯಾಕೆಂದರೆ 4-5 ಕಿಲೋದ ಒಳಗಿನ ಒಂದು 70 ಫೀಟ್ ಎತ್ತರಕ್ಕೆ ನಮಗೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ, ಅದು ಅಡಿಕೆ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕ್ರಾಂತಿ. ನಾನೇ ಸ್ವತಃ ನಾನು ಪರೀಕ್ಷಿಸಿ ನೋಡಿದ್ದೇನೆ, ಅದರಲ್ಲಿ ಔಷಧಿ ಸ್ಪ್ರೇ ಮಾಡಿ ಅಡಿಕೆ ಗೊನೆ ಕೊಯ್ಲು ಮಾಡಿ, ಆ ಕೊಯ್ಲು ಮಾಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವು ಸಲ ಗೊನೆಯ ಭಾಗ ಉಳಿತದೆ, ನಾವು ಅದನ್ನು ತೆಗಿಲೇಬೇಕು. ಹಾಗೆ ನಮಗೆ ಡೈಬ್ಯಾಕ್ ರೋಗ ಬಂದ ಸಿಂಗಾರ ಏನಾದರೂ ಕರಿಂಚಿ ಹೋದ ಅದನ್ನು ಕೂಡ ಇದರಲ್ಲಿ ಬಹಳಷ್ಟು ಸುಲಭದಲ್ಲಿ ತೆಗಿಲಿಕ್ಕಾಗ್ತದೆ. ಆ ರೀತಿಯಲ್ಲಿ ತೆಗೆಯುವ ಮೂಲಕ ನಮಗೆ ಅಲ್ಲಿ ರೋಗ ಉತ್ಪತ್ತಿ ಆಗುವುದನ್ನು ನಮಗೆ ತಡಿಲಿಕ್ಕಾಗ್ತದೆ. ಇನ್ನೊಂದಾಗಿ ಈ ಕಾರ್ಬನ್ ದೋಟಿಯನ್ನು ನಾನು ಹೇಳುದು ಏನಂತೇಳಿ, ಒಬ್ಬ ಕೌಶಲ್ಯ ಭರಿತವ ನಮಗೆ ಅಡಿಕೆ ಸ್ಪ್ರೇ ಮಾಡುವ ಬರ್ತಾನೆ ಅಂತಾರೆ, ಅವನು ಯಾರದೋ ಒಬ್ಬರ ದೊಡ್ಡ ತೋಟದಲ್ಲಿ ಇರ್ತಾನೆ, ನಮ್ಮ ತೋಟಕ್ಕೆ ಬರಲಿಕ್ಕೆ ಅವನಿಗೆ ವಿಳಂಬ ಆಗ್ತದೆ. ಆಗ ಈ ಕಾರ್ಬನ್ ದೋಟಿಯ ಮೂಲಕ 60 ಫೀಟಿನವರೆಗೆ 100% ಯಶಸ್ವಿ ಅಂತೇಳಿ ಹೇಳ್ತೇನೆ ನಾನು. ಯಾಕೆಂದ್ರೆ ಅದಕ್ಕಿಂತ ಹೆಚ್ಚಾರ ಸ್ವಲ್ಪ ಕಷ್ಟ ಆಗ್ತದೆ, ಆದರೂ 60 ಫೀಟ್ ತನಕ ಇರುವಂತಹ ಸಾಮಾನ್ಯ ಏನೂ ಗೊತ್ತಿಲ್ಲದವನಿಗೆ ಕೂಡ ಅದರ ಮೂಲಕ ಸ್ಪ್ರೇ ಮಾಡಬಹುದು. ಈಗ ನಾನೇ ಅದನ್ನು ಪ್ರಯೋಗ ಮಾಡಿ ನೋಡಿದ್ದೇನೆ, ಯಶಸ್ವಿಯಾಗಿದೆ. ಎಷ್ಟೋ ಮಂದಿ ರೈತರಿದ್ದಾರೆ, ಮೊನ್ನೆ ಒಂದು ಇಂಟರ್ವ್ಯೂ ಒಬ್ಬರು ಹೇಳೋದನ್ನ ನೋಡಿದೆ ಕುಂಡಂಕುಯ್ಯವರು, ಒಂದು ದಿಕ್ಕಿನಲ್ಲಿ ನಿಂತರೆ ಕಾರ್ಬನ್ ದೋಟಿಯ ಮೂಲಕ 50-60 ಮರಗಳಿಗೆ ತಿರುಗಿಸಿ ಸ್ಪ್ರೇ ಮಾಡ್ಲಿಕ್ಕೆ ಆಗ್ತದೆ ಎನ್ನುವಂತಹದ್ದು. ಹಾಗೆ ಇವತ್ತಿನ ದಿವಸಗಳಲ್ಲಿ ಇದೊಂದು ಪರ್ಯಾಯ ವ್ಯವಸ್ಥೆ ನಮಗೆ ಬಹಳಷ್ಟು ಪ್ರಯೋಜನ ಆಗ್ತಾ ಉಂಟು. ಬಹಳ ಸಂತೋಷ ಶಂಕರ್ ಸಾರಾಡ್ಕ ಅವರೇ. ಅಡಿಕೆ ಬೆಳೆಯಲ್ಲಿ ಕೊಳೆ ರೋಗದ ಒಂದು ಸಮಗ್ರ ನಿರ್ವಹಣೆಯನ್ನ ಯಾವ ರೀತಿ ಮಾಡಬೇಕು, ಏನೇನು ವಿಚಾರವನ್ನ ನಮ್ಮ ರೈತರು ಗಮನಿಸಬೇಕಾಗ್ತದೆ, ನಿಮ್ಮ ಅನುಭವವನ್ನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ರಿ, ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಅಡಿಕೆ ಕೊಳೆ ರೋಗದ ಸಮಗ್ರ ನಿರ್ವಹಣೆಯ ಕುರಿತು ಅಡ್ಯನಡ್ಕದ ಶಂಕರ್ ಸಾರಡ್ಕ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಈಗ ಕೇಳಿ ಆರೋಗ್ಯ ಮಾಹಿತಿ. ಭೃಂಗರಾಜ ಕನ್ನಡದಲ್ಲಿ ಇದನ್ನ ಗರುಗ ಅಥವಾ ಗರುಗದ ಸೊಪ್ಪು ಅಂತ ಕರೆದರೆ, ಈ ಭೃಂಗರಾಜ ಎನ್ನುವಂತಹದ್ದು ಎಲ್ಲ ಕಡೆ ಕಳೆಯ ರೀತಿಯಲ್ಲಿ ಬೆಳೆಯುವಂತಹ ಒಂದು ಸಸ್ಯ. ಕೂದಲಿಗೆ ಬಣ್ಣ ಕೊಡುವ ಹಾಗೂ ತಲೆಗೂದಲನ್ನು ಸೊಂಪಾಗಿ ಬೆಳೆಸುವಂತಹ ಗುಣ ಉಳ್ಳದ್ರಿಂದ ಸಂಸ್ಕೃತದಲ್ಲಿ ಇದನ್ನು ಕೇಶರಂಜನ ಕೇಶರಾಜ ಎಂದು ಕೂಡ ಕರೆಯಲಾಗ್ತದೆ. ಅರ್ಧ ತಲೆನೋವಿಗೆ ಉತ್ತಮ ಔಷಧಿಯಾಗಿರುವುದರಿಂದ ಸೂರ್ಯಾವರ್ತ ಎನ್ನುವಂತಹ ಹೆಸರು ಕೂಡ ಇದೆ. ಭೃಂಗರಾಜ ತನ್ನಲ್ಲಿರುವ ಅಮೂಲ್ಯ ಗುಣಗಳಿಂದಾಗಿ ಪ್ರಾಚೀನ ಕಾಲದಿಂದಲೂ ಸೌಂದರ್ಯವರ್ಧಕ ಗಿಡಮೂಲಿಕೆಯಾಗಿ ಬಳಸಲ್ಪಡ್ತಾ ಇತ್ತು. ಭೃಂಗರಾಜವನ್ನು ದಿನನಿತ್ಯ ಸೇವನೆ ಮಾಡುವುದರಿಂದ

ಸೀಗೆ ಪುಡಿಯಲ್ಲಿ ಬೆರೆಸಿಟ್ಟುಕೊಂಡು ತಲೆಗೆ ಸ್ನಾನಕ್ಕೆ ಉಪಯೋಗಿಸಬಹುದು. ಸ್ವರ ಒಡೆದಿದ್ದಲ್ಲಿ ಭೃಂಗರಾಜದ ರಸವನ್ನು ಜೇನುತುಪ್ಪದಲ್ಲಿ ಬೆರೆಸಿ ಸೇವನೆ ಮಾಡಬಹುದು. ಮೂಲವ್ಯಾಧಿಯಿಂದ ಬಳಲುವವರು ಭೃಂಗರಾಜವನ್ನು ಅರೆದು ಚಟ್ನಿ ಮಾಡಿ ಮೊಳೆಗಳಿಗೆ ಲೇಪಿಸಬೇಕು ಮತ್ತು ಒಂದು ಹಿಡಿ ಭೃಂಗರಾಜ ಸೊಪ್ಪು ಹಾಕಿ ಕಾಯಿಸಿದ ನೀರನ್ನು ಒಂದು ಟಬ್ನಲ್ಲಿ ಹಾಕಿ ಸ್ವಲ್ಪ ಸಮಯ ಅದರಲ್ಲಿ ಕುಳಿತುಕೊಳ್ಳಬೇಕು. ಹೀಗೆ ಮಾಡುವುದರಿಂದ ನೋವು, ಊತ ಮತ್ತು ಉರಿ ಕಡಿಮೆ ಆಗ್ತದೆ. ಮಹಿಳೆಯರಲ್ಲಿ ಮಾಸಿಕ ಸ್ರಾವ ಹೆಚ್ಚಾಗಿದ್ದಲ್ಲಿ ಭೃಂಗರಾಜದ ಕಷಾಯವನ್ನು ತಯಾರಿಸಿ ಕುಡಿಯುವುದರಿಂದ ಕಡಿಮೆಯಾಗ್ತದೆ. ಪಾದಗಳಲ್ಲಿ ಬಿರುಕು ಇದ್ದಲ್ಲಿ ಭೃಂಗರಾಜ ಸೊಪ್ಪನ್ನು ಅರೆದು ರಸ ತೆಗೆದು ರಾತ್ರಿ ಮಲಗುವ ಮುಂಚೆ ಕಾಲುಗಳನ್ನು ಸ್ವಚ್ಛವಾಗಿ ತೊಳೆದು ಒರೆಸಿಕೊಂಡು ಲೇಪಿಸಿಕೊಳ್ಳಬೇಕು. ಬಿಳಿ ಕೂದಲಿಗೆ ಪ್ರತಿ 15 ದಿನಕ್ಕೆ ಒಂದು ಸಾರಿ ಮೆಹಂದಿಯೊಂದಿಗೆ ಭೃಂಗರಾಜ ಸೊಪ್ಪಿನ ರಸವನ್ನು ಬೆರೆಸಿ ಹಚ್ಚಿಕೊಳ್ಳಬೇಕು. ನಂತರ 1 ಗಂಟೆ ಸಮಯ ಬಿಟ್ಟು ಸ್ನಾನ ಮಾಡುವುದರಿಂದ ಕೂದಲಿನ ಬಣ್ಣ ಸ್ವಲ್ಪ ಮಟ್ಟಿಗೆ ಬದಲಾಯಿಸುವುದೇ ಅಲ್ಲದೆ ಕೂದಲು ಕಾಂತಿಯುತವಾಗ್ತದೆ. ಕೇಳುಗರೆ, ಇಲ್ಲಿ ಹೇಳಿರುವಂತಹ ಭೃಂಗರಾಜದ ಎಲ್ಲ ಔಷಧೀಯ ಗುಣಗಳನ್ನು ಮಾಹಿತಿಗಾಗಿ ಮಾತ್ರ ಹೇಳಲಾಗಿದೆ. ಇದನ್ನು ಪ್ರಾಯೋಗಿಕವಾಗಿ ಪರೀಕ್ಷೆ ಮಾಡುವವರು ಮೊದಲು ತಜ್ಞರನ್ನು ಸಂಪರ್ಕಿಸಿ ಅನಂತರ ಉಪಯೋಗಿಸುವುದು ಒಳ್ಳೆಯದು. ಆರೋಗ್ಯ ಮಾಹಿತಿ ಪ್ರಸಾರವಾಯಿತು. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಕೃಷಿ ಉತ್ಪನ್ನಗಳ ಇಂದಿನ ಧಾರಣೆಗಳನ್ನು ತಿಳಿದುಕೊಳ್ಳೋಣ. ಹಳೆ ಅಡಿಕೆ ಕ್ವಿಂಟಾಲಿಗೆ 51,000 ರಿಂದ 54,500 ರೂಪಾಯಿಗಳು, ಹೊಸ ಅಡಿಕೆ 38,000 ರಿಂದ 45,000 ರೂಪಾಯಿಗಳು, ಕೋಕಾ 20,000 ರಿಂದ 24,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,500 ರಿಂದ 9,300 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 16,000 ರಿಂದ 26,000 ರೂಪಾಯಿಗಳು, ತೆಂಗಿನಕಾಯಿ 2ನೇ ವರ್ಗ 12,000 ರಿಂದ 18,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,800 ರಿಂದ 2,900 ರೂಪಾಯಿಗಳು, ಕಟ್ಟ ಸಾಂಬಾರ್ ಅಕ್ಕಿ 2,950 ರಿಂದ 3,050 ರೂಪಾಯಿಗಳು, IR8 2,750 ರಿಂದ 2,950 ರೂಪಾಯಿಗಳು, ಭತ್ತ ಸ್ಥಳೀಯ ಆಮದು ಕ್ವಿಂಟಾಲಿಗೆ 1,750 ರಿಂದ 1,950 ರೂಪಾಯಿಗಳು, ಹಳದಿ ಬೆಲ್ಲ ಆಮದು ಕ್ವಿಂಟಾಲಿಗೆ 4,300 ರಿಂದ 4,400 ರೂಪಾಯಿಗಳು, ಕೆಂಪು ಬೆಲ್ಲ 4,000 ರಿಂದ 4,100 ರೂಪಾಯಿಗಳು, ಕಪ್ಪು ಬೆಲ್ಲ 4,100 ರಿಂದ 4,200 ರೂಪಾಯಿಗಳು, ಮೆಣಸು ಕ್ವಿಂಟಾಲಿಗೆ 27,000 ರಿಂದ 32,000 ರೂಪಾಯಿಗಳು, ಕಾಳು ಮೆಣಸು ಕ್ವಿಂಟಾಲಿಗೆ 38,000 ರಿಂದ 48,000 ರೂಪಾಯಿಗಳು, ಕಚ್ಚಾ ಗೇರುಬೀಜ 7,000 ರಿಂದ 9,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 1,500 ರಿಂದ 2,000 ರೂಪಾಯಿಗಳು, ಕದಳಿಬಾಳೆ 1,800 ರಿಂದ 2,400 ರೂಪಾಯಿಗಳು, ಗಾಳಿ 1,500 ರಿಂದ 2,000 ರೂಪಾಯಿಗಳು, ನೇಂದ್ರಬಾಳೆಕಾಯಿ ಪ್ರತಿ ಕ್ವಿಂಟಾಲಿಗೆ 2,600 ರಿಂದ 3,500 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಕೃಷಿ ಉತ್ಪನ್ನಗಳ ಇಂದಿನ ಧಾರಣೆಗಳು. ಈಗ ಪಿ ಸುಶೀಲಾ ಹಾಡಿರುವ ಎಚ್ಎಲ್ ಶೇಷಚಂದ್ರ ಮತ್ತು ಎಚ್ಎಂ ನಾಗರಾಜ ರಾವ್ ಅವರ ರಚನೆ ಶೃಂಗೇರಿ ಶಾರದೆ ನಮೋ ನಮೋ, ಶೃಂಗಾರ ಶಾರದೆ ನಮೋ ನಮೋ. ಶೃಂಗೇರಿ ಶಾರದೆ ಶಾರದೇವಿ ನಮೋ ನಮೋ, ಮಂಜುಳ ಭಾಷಿಣಿ ಶಾರದೆ ನಮೋ ನಮೋ, ರಜನೀಕರಣ ಬೆಳಕ ಶಲ್ವದೇವಿ ನಮೋ ನಮೋ, ನೈಜ ಭಕ್ತಿಗೆ ಒಲಿವ ಶಾರದೆ ನಮೋ ನಮೋ, ನೈಜ ಭಕ್ತಿಗೆ ಒಲಿವ ಶಾರದೆ ನಮೋ ನಮೋ, ರಂಜಿಸುವ ಶ್ರೀ ಶಾರದೆ ನಿನಗೆ ನಮೋ ನಮೋ, ರಂಜಿಸುವ ಶ್ರೀ ಶಾರದೆ ನಿನಗೆ ನಮೋ ನಮೋ, ಶೃಂಗೇರಿ ಶಾರದೆ ನಮೋ ನಮೋ, ಶೃಂಗಾರ ಶಾರದೆ ನಮೋ ನಮೋ, ಶೃಂಗೇರಿ ಶಾರದೆ ನಮೋ ನಮೋ, ಶೃಂಗಾರ ಶಾರದೆ ನಮೋ ನಮೋ, ಬಂಗಾರ ಶಾರದೆ ನಮೋ ನಮೋ, ಬಂಗಾರ ಶಾರದೆ ನಮೋ ನಮೋ, ಸಂಗೀತ ಶಾರದೆ ನಮೋ ನಮೋ, ಸಂಗೀತ ಶಾರದೆ ನಮೋ ನಮೋ, ಶೃಂಗೇರಿ ಶಾರದೆ ನಮೋ ನಮೋ, ಶೃಂಗಾರ ಶಾರದೆ ನಮೋ ನಮೋ, ಶೃಂಗೇರಿ ಶಾರದೆ ನಮೋ ನಮೋ, ಶೃಂಗಾರ ಶಾರದೆ ನಮೋ ನಮೋ. ಈಗ ಕೇಳಿ ಜಯಶ್ರೀ ರಂಗನಾಥ್ ಹಾಡಿರುವ ಪುರಂದರದಾಸರ ರಚನೆ ಜೈ ಜೈ ಶ್ರೀ ರಾಮ ನಮೋ. ಜಯ ಜಯ ಶ್ರೀ ರಾಮ ನಮೋ, ಜಯ ಜಯ ಶ್ರೀ ಕೃಷ್ಣ ನಮೋ, ಜಯ ಜಯ ಶ್ರೀ ರಾಮ ನಮೋ, ಜಯ ಜಯ ಶ್ರೀ ಕೃಷ್ಣ ನಮೋ. ಸಿರಿಯ ರಸರು ಶೃಂಗಾರವ ಮಾಡಿ ಶ್ರೀಗಂಧವನೇ ಹಣೆಗಿಟ್ಟು, ಸಿರಿಯ ರಸನು ಶೃಂಗಾರವ ಮಾಡಿ ಶ್ರೀಗಂಧವನೇ ಹಣೆಗಿಟ್ಟು, ತರುಣ ತುಳಸಿವನ ಮಾಲೆಯ ಧರಿಸಿ ಕರುತುರುಗಾಯಲು ಹೊರಗೆ ಹೊರಟನು. ಜಯ ಜಯ ಶ್ರೀರಾಮ ನಮೋ, ಜಯ ಜಯ ಶ್ರೀ ಕೃಷ್ಣ ನಮೋ. ಹೋಯಿತು ತುರು ಬಿಡಿರೆನ್ನುತ್ತ, ಹೊತ್ತು ಹೋಯಿತು ತುರು ಬಿಡಿರೆನ್ನುತ್ತ, ಅಚ್ಯುತ ನುಡಿದ ಗೋಪಿಯರೊಡನೆ, ಅಚ್ಯುತ ನುಡಿದ ಗೋಪಿಯರೊಡನೆ, ತುತ್ತುರಿನಾದವು ತುರು ತುರು ಎನ್ನುತ್ತ, ವತ್ತಿ ಸ್ವರದಿ ಪೊಂಗೊಳಲೂದುತ್ತಲಿ. ಜಯ ಜಯ ಶ್ರೀರಾಮ ನಮೋ, ಜಯ ಜಯ ಶ್ರೀ ಕೃಷ್ಣ ನಮೋ. ಸ್ವರವೆನ್ನುತ್ತ ಒಬ್ಬಳು ಪೇಳಿ ನೆರೆ ಮನೆಗೆ ಹೋಗಿ ತ ಕೇಳಿದಳು, ಹರಿಸ್ವರವೆನ್ನುತ್ತ ಒಬ್ಬಳು ಪೇಳಿ ನೆರೆ ಮನೆಗೆ ಹೋಗಿ ತ ಕೇಳಿದಳು, ಮರಳ ಕೊಟ್ಟಿರ ಪರಮನ ಮಾಡಿ ತ್ವರದಿ ಮರಳಿ ತಂದಿಪ್ಪೆನೆನುತ್ತಲಿ. ಜಯ ಜಯ ಶ್ರೀರಾಮ ನಮೋ, ಜಯ ಜಯ ಶ್ರೀ ಕೃಷ್ಣ ನಮೋ. ಬನಿತೆ ಸೌಟಿನೊಳು ಅಕ್ಕಿಯ ತೊಳೆಸಿ, ಬನಿತೆ ಸೌಟಿನೊಳು ಅಕ್ಕಿಯ ತೊಳೆಸಿ, ಬನಕೆಲಿ ಹೋಗರ ಹದವ ನೋಡಿ, ಬನಕೆಲಿ ಹೋಗ